100.6 ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕೃಷಿ ರಂಗ ಕಿಸಾನ್ ವಾಣಿ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. मिट्टी की सेहत बिगड़ने लगी है और जब माटी ही कमजोर पड़ जाएगी तो उपज कैसे सेहतमंद होगी है? अरे पहले ऐसा नहीं था, पूछना अपने बड़े बुजुर्गों से कैसे फसल लहलाती थी, शुद्धता झलकती थी, माटी भी तंदुरुस्त और लोग भी. पहली वाली बात कहा, पर हम तो सब यही डाले हैं. सब नहीं, आज भी लाखों जागरूक किसान परंपरागत विधि से फसल उगा रहे हैं और चखम और उपज की कीमत भी बेहतर पा रहे हैं. सच है बेटे, एक्सपीरियंस से बता रहे हैं, धूप में बाल सफेद नहीं किए हैं. ठीक है भाई, मैं भी आज तो जैविक खेती शुरू करूंगा. माटी से प्रेम की परंपरा है परंपरागत खेती. ನಿಮಗೆ ಕೋವಿಡ್ 19 ಸೋಂಕಿನ ಸೌಮ್ಯ ಲಕ್ಷಣ ಇದೆಯೇ? ಗುಣಲಕ್ಷಣ ರಹಿತ ಕೋವಿಡ್ 19 ಸೋಂಕಿನಿಂದ ಬಳಲುತ್ತಿದ್ದೀರಾ? ಹಾಗಿದ್ದರೆ ಮನೆಯಲ್ಲೇ ಆರೈಕೆ ಪಡೆಯಿರಿ. ಉತ್ತಮ ಗಾಳಿ ಬೆಳಕು ಇರುವ ಶೌಚಾಲಯ ಹೊಂದಿರುವ ಪ್ರತ್ಯೇಕ ಕೊಠಡಿಯಲ್ಲಿ ವಿಶ್ರಾಂತಿ ಪಡೆಯಿರಿ. ಸೋಂಕಿತರ ಆರೈಕೆಗೆ ದಿನದ 24 ಗಂಟೆ ಮನೆಯ ಒಬ್ಬ ಸದಸ್ಯರು ಮೀಸಲಿರಬೇಕು. ಮನೆಯಲ್ಲಿಯೇ ಪಲ್ಸ್ ಆಕ್ಸಿಮೀಟರ್ ಥರ್ಮೋಮೀಟರ್ ಇಟ್ಟುಕೊಳ್ಳಿ. ಬಿಸಿ ನೀರು, ಬಿಸಿ ಆಹಾರ, ವೈದ್ಯರು ಶಿಫಾರಸು ಮಾಡಿದ ಔಷಧಗಳನ್ನು ಸಮಯಕ್ಕೆ ಸರಿಯಾಗಿ ಸೇವಿಸಿ. ಕೋವಿಡ್ 19 ಸೋಂಕಿನ ಲಕ್ಷಣಗಳಿದ್ದರೆ ಆಪ್ತಮಿತ್ರ ಸಹಾಯವಾಣಿ 1440 ಅಥವಾ ಆರೋಗ್ಯ ಸಹಾಯವಾಣಿ 104 ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ರಾಸಾಯನಿಕ ಮುಕ್ತ ಬೆಲ್ಲದ ಉತ್ಪಾದನೆಗೆ ಇರುವ ಅವಕಾಶಗಳನ್ನು ಕುರಿತು ಮಂಡ್ಯದ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರು ಹಾಗೂ ಬೆಲ್ಲದ ಪಾರ್ಕ್ನ ಮುಖ್ಯಸ್ಥರಾದ ಡಾ ಕೆವಿ ಕೇಶವಯ್ಯ ಅವರೊಂದಿಗಿನ ಸಂದರ್ಶನದ ಎರಡನೇ ಭಾಗ ಈಗ ಮೂಡಿಬರಲಿದೆ. ಸಂದರ್ಶಕರು ಎಸ್ ಸುಬ್ರಹ್ಮಣ್ಯ. ಈ ಒಂದು ನಾವು ಕಬ್ಬನ್ ತಂದು ಹಾಲನ್ನು ಬೇರ್ಪಡಿಸಿ ಅದರ ಒಂದು ರಸಸಾರವನ್ನು ನೋಡಿದಾಗ, ಅದರ ರಸಸಾರ ಅಂದರೆ ರಾ ಜ್ಯೂಸ್ ಪಿ ಹೆಚ್ ಅಂತೀವಿ, ಮೂಲವಾಗಿ ರಸಸಾರ 4.8-5.2 ಇರುತ್ತೆ. ಇದು ಅಸಿಡಿಕ್ ಅಂತ ಹೇಳ್ತೀವಿ, ಅಂದರೆ ಆಮ್ಲೀಯ ರಸಸಾರ. ಇದು ಇದನ್ನು ನಾವು ಏನಾದರೂ ನ್ಯೂಟ್ರಲೈಸ್ ಮಾಡದೇ ಇದ್ರೆ, ಅಂದರೆ ಒಂದು ತಟಸ್ಥ ರಸಸಾರಕ್ಕೆ ತರದೇ ಹೋದರೆ, ಅಲ್ಲಿ ಅದನ್ನು ಹಾಗೆ ಕುದಿಸಿದ್ರೆ ಕಬ್ಬನ ಹಾಲನ್ನು, ಅವಾಗೇನಾಗುತ್ತೆ, ಸಕ್ಕರೆ ಸುಕ್ರೋಸ್ ಅಂಶ ಇರೋದು ಗ್ಲೂಕೋಸ್ ಆಗಿ ಪರಿವರ್ತನೆ ಆಗುತ್ತೆ. ಒಂದು ಇನ್ನೊಂದು ಒಳ್ಳೆಯ ಒಂದು ಬಣ್ಣನೂ ಬರಲ್ಲ, ಮತ್ತು ಅದರ ಕನ್ಸಿಸ್ಟೆನ್ಸಿ ಅಂತ ಹೇಳ್ತೀವಿ ಅದರ ಗಟ್ಟಿತನ, ಅದು ಸಹ ಬರಲ್ಲ. ಆ ದೃಷ್ಟಿನಲ್ಲಿ ಕಬ್ಬಿನ ರಸಸಾರವನ್ನು ತಟಸ್ಥ ರಸಸಾರದ ಕಡೆಗೆ ಸುಣ್ಣವನ್ನು ಹಾಕಿ ಮಾಡತಕ್ಕಂಥದ್ದು ಭಾಳ ಮುಖ್ಯವಾದ ಒಂದು ಸ್ಟೆಪ್ ಅಥವಾ ಒಂದು ಹಂತ. ಇದನ್ನು ಸಾಮಾನ್ಯವಾಗಿ ರೈತರು ಏನು ಮಾಡ್ತಾರೆ, ಬಹುತೇಕ ಅಲೆಮನೆಗಳಲ್ಲಿ ಅವರು ಎಕ್ಸ್ಪೀರಿಯನ್ಸ್ ಅಥವಾ ಒಂದು ಅನುಭವ ಇರತಕ್ಕಂಥ ಮೇಸ್ತ್ರಿಗಳಿರ್ತಾರೆ, ಅವರೇನು ಮಾಡಿ ಅಂದಾಜಲ್ಲಿ ಹಾಕ್ತಾರೆ. ಅವ್ರಿಗೂ ಸಹ ಅಂದಾಜು ಮಾಡಿದಾಗ ಎಷ್ಟು ಇದ್ರ ಒಂದು ಕಬ್ಬಿನ ಹಾಲಿನ ರಸಸಾರ ಎಷ್ಟಿತ್ತು ಅನ್ನೋದು ಗೊತ್ತಿರಲ್ಲ ಅವ್ರಿಗೂ. ಕೆಲವು ಸಮಯ ತುಂಬ ಎಡಸ್ ಕಬ್ಬಿರ್ಬೋದು ಅಥವಾ ತುಂಬ ಲೇಟಾಗಿ ಕಟಾವು ಮಾಡಿರೋ ಕಬ್ಬಿರ್ಬೋದು, ಅಲ್ಲಿ ರಸಸಾರ ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಆ ಥರ ಆದಾಗ ಆ ಸನ್ನಿವೇಶದಲ್ಲಿ ಕೆಲವು ಸಂದರ್ಭದಲ್ಲಿ ಈ ಒಂದು ಸರಿಯಾಗಿ ರಸಸಾರವನ್ನು ನಾವು ತಟಸ್ಥ ಮಾಡದೆ ಹೋದರೆ ಬೆಲ್ಲದ ಗುಣಮಟ್ಟ ವ್ಯತ್ಯಾಸ ಏರ್ಪೇರು ಆಗುತ್ತೆ. ಆ ದೃಷ್ಟಿನಲ್ಲಿ ಅವ್ರು ಏನು ಮಾಡ್ಬೋದು ಅಂತಂದರೆ, ಒಂದು ಪಿ ಎಚ್ ಪೇಪರ್, ಅಟ್ಲೀಸ್ಟ್ ಪಿ ಎಚ್ ಮೀಟ್ರ್ ಇಟ್ಕೊಳೋಕ್ಕಾಗಲಿಲ್ಲ ಅಂತಂದ್ರೂ ಪಿ ಎಚ್ ಮೀಟ್ರ್ ಇಟ್ಕೊಂಡ್ರೂ ಒಳ್ಳೆಯದು. ದೊಡ್ಡ ದೊಡ್ಡ ಅಲೆಮನೆಗಳನ್ನೋರು ಅವ್ರಿಗೆ ಶಕ್ತಿ ಇದ್ರೆ ತೊಗೊಳ್ಳಿಕ್ಕೆ ಪಿ ಎಚ್ ಮೀಟ್ರು ಅದೇ ಒಂದು 20,000-25,000 ಸಿಗುತ್ತೆ. ಕಂಟಿನ್ಯೂಸ್ ಆಗಿ ಅವ್ರು ಬೆಲ್ಲ ಮಾಡೋರಿಗೆ ಅನುಕೂಲ ಆಗುತ್ತೆ. ಪಿ ಎಚ್ ಮೀಟ್ರ್ ಇಟ್ಕೊಂಡು ಅದರಲ್ಲಿ ರಸಸಾರವನ್ನು ಕಬ್ಬಿನ ಹಾಲನ್ನು ಬೇರ್ಪಡಿಸಿದ ನಂತರ ರಸಸಾರ ನೋಡಿ ನಂತರ ಅದನ್ನು ಈ ತಟಸ್ಥ ರಸಸಾರ ಅಂತಂದರೆ 6.4-6.6 ಐಡಿಯಲ್ ಪಿ ಎಚ್ ಫಾರ್ ಜಾಗರಿ ಮೇಕಿಂಗ್ ಅಂತೀವಿ. ಅಂದರೆ 6.4-6.6 ರಸಸಾರವನ್ನು ನೀವು ಸರಿದೂಗಿಸಿದ್ರೆ ಅದು ಬೆಲ್ಲ ಮಾಡಲಿಕ್ಕೆ ಬಹಳ ಯೋಗ್ಯವಾದ ಒಂದು ರಸಸಾರ. ಆ ರಸಸಾರದಲ್ಲಿ ನೀವು ಬೆಲ್ಲ ಮಾಡಬೇಕು, ಅಂದರೆ ಕಬ್ಬಿನ ಹಾಲನ್ನು ಕುದಿಸೋಕ್ಕೆ ಪ್ರಾರಂಭ ಮಾಡಬೇಕು. ಅದಕ್ಕೇನು, ಸುಣ್ಣದಲ್ಲಿ 2-3 ಥರದ ಸುಣ್ಣ ಇದೆ. ಒಂದು ಕ್ಯಾಲ್ಸಿಯಂ ಆಕ್ಸೈಡ್ ಅಂತೀವಿ ಸುಟ್ಟು ಸುಣ್ಣ, ಕ್ವಿಕ್ ಲೈಮ್ ಅಂತೀವಿ. ಇನ್ನೊಂದು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಂತ ಹೈಡ್ರೇಟೆಡ್ ಲೈಮ್ ಅಂತೀವಿ. ಇನ್ನೊಂದು ಕ್ಯಾಲ್ಸಿಯಂ ಕಾರ್ಬನೇಟ್ ಅಂತ ಇದು ಅಗ್ರಿಕಲ್ಚರ್ ಲೈಮ್ ಅಂತೇಳಿ 3 ಥರದ ಸುಣ್ಣ ಇದೆ. ಅದನ್ನು ಸಹ ನಾವು ಹೋಲಿಕೆ ಮಾಡಿ ನೋಡಿದ್ದೀವಿ. ಅದರಲ್ಲಿ ಭಾಳ ಮುಖ್ಯವಾಗಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಥವಾ ಹೈಡ್ರೇಟೆಡ್ ಲೈಮು ಭಾಳ ಚೆನ್ನಾಗಿ ಅದನ್ನು ನ್ಯೂಟ್ರಲೈಸ್ ಮಾಡಲಿಕ್ಕೆ ಅಂದರೆ ಅದನ್ನು ರಸಸಾರವನ್ನು ಹೊಂದಾಣಿಕೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಜೊತೆಗೆ ಹಾಕಲಿಕ್ಕೂ ಸಹ ಪುಡಿ ರೂಪದಲ್ಲಿರೋದ್ರಿಂದ ಭಾಳ ಸುಲಭ ಆಗುತ್ತೆ. ಇದನ್ನು ಉಪಯೋಗಿಸ್ಬೋದು. ಇನ್ನು ಕ್ವಿಕ್ ಲೈಮ್ ಅಥವಾ ಸುಟ್ಟು ಸುಣ್ಣವನ್ನು ಸಹ ನಾವು ಉಪಯೋಗಿಸ್ಬೋದು. ಎಷ್ಟು ಉಪಯೋಗಿಸ್ಬೇಕು ಅನ್ನೋದು ಭಾಳ ಮುಖ್ಯ. ಎಷ್ಟು ಉಪಯೋಗಿಸ್ಬೇಕು ಅನ್ನೋದು ಇದು ನಮ್ಮ ರಸಸಾರ ಕಬ್ಬಿನ ಹಾಲಿನ ರಸಸಾರ ಎಷ್ಟಿದೆ ಅನ್ನೋದ್ರ ಮೇಲೆ ನಿರ್ಧಾರ ಆಗುತ್ತೆ. ಅದನ್ನು ನೋಡಿಕೊಂಡು ಮಾಡಬೇಕಾಗುತ್ತೆ. ಅದಕ್ಕೆ ನೋಡೋದಕ್ಕೆ ಅಟ್ಲೀಸ್ಟ್ ಇವರು ಪಿ ಎಚ್ ಮೀಟ್ರ್ ಇಲ್ಲದೆ ಇದ್ರೆ ರೈತರ ಹತ್ರ ಅಲೆ ಮನೆಯಲ್ಲಿ ಅಟ್ಲೀಸ್ಟ್ ಪಿ ಎಚ್ ಪೇಪರು, ನ್ಯಾರೋ ಪಿ ಎಚ್ ಪೇಪರ್ ಅಂತೀವಿ. ನ್ಯಾರೋ ಪಿ ಎಚ್ ಪೇಪರ್ ಅಂದರೆ ಎಲ್ಲ ಪಿ ಎಚ್ ಪೇಪರ್ನಲ್ಲೂ ಆಗಲ್ಲ, ಸುಮಾರು 4.5-7 ಇರತಕ್ಕಂಥ ಆ ಸ್ಕೇಲ್ ಇರತಕ್ಕಂಥ ಪಿ ಎಚ್ ಪೇಪರ್ನ ಉಪಯೋಗಿಸಿ ಮಾಡ್ಕೋಬೋದು. ಅಂದರೆ ಅದನ್ನು ಈ ಪಿ ಎಚ್ ಪೇಪರ್ ಅಥವಾ ಈ ಒಂದು ಪೇಪರ್ನ ನಾವು ಸುಣ್ಣವನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಹೋಗಿ ಅದನ್ನು ಅದ್ದಿ ನೋಡಿ ಅದ್ರ ಮೇಲೆ ಒಂದು ಮ್ಯಾಚಿಂಗ್, ನಾವು ಈ ಒಂದು ಬ್ಲೌಸ್ ಪೀಸ್ ಮ್ಯಾಚಿಂಗ್ ಸೆಂಟರ್ಗೆ ಹೋದಾಗ ಮ್ಯಾಚ್ ಮಾಡ್ತಾರಲ್ಲ ಸೀರೆನೂ ಇದನ್ನು, ಅದೇ ರೀತಿ ಇದ್ರ ಮೇಲ್ಗಡೆನೂ ಇರುತ್ತೆ ಬೇರೆ ಬೇರೆ ಕಲರ್ದು ರಸಸಾರದ ಒಂದು ಇದು ಸ್ಕೇಲ್ ಇರುತ್ತೆ. ಅದಕ್ಕೆ ಹೋಲಿಕೆ ಮಾಡಿ 6.5 ನಿಲ್ಲಿಸ್ಕೊಂಡು ನಂತರ ಬೆಲ್ಲ ಮಾಡಿದ್ರೆ ಖಂಡಿತವಾಗ್ಲೂ ಒಳ್ಳೆಯ ಗುಣಮಟ್ಟದ ಬೆಲ್ಲವನ್ನು, ಒಳ್ಳೆಯ ಬಣ್ಣ ಮತ್ತು ಒಳ್ಳೆಯ ಕನ್ಸಿಸ್ಟೆನ್ಸಿ ಅಥವಾ ಒಂದು ಏನು ಗಟ್ಟಿತನ ಇರತಕ್ಕಂಥ ಬೆಲ್ಲವನ್ನು ಪಡೆಯೋದಕ್ಕೆ ಇದು ಬಹಳ ಮುಖ್ಯವಾದ ಸ್ಟೆಪ್ ಆಗುತ್ತೆ. ಹಾಗಾಗಿ ರಸಸಾರವನ್ನು ಹೊಂದಾಣಿಕೆ ಮಾಡೋದು ಬಹಳ ಮುಖ್ಯವಾದ ಒಂದು ಹಂತ ಈ ಒಂದು ಬೆಲ್ಲ ತಯಾರಿಕೆಯಲ್ಲಿ. ಇದನ್ನು ರೈತರು ಹೆಚ್ಚಿನ ಒಂದು ಆಸ್ತಿ ವಹಿಸಿ ಮಾಡಬೇಕು. ಇದಕ್ಕೆ ಕೆಲವು ರೈತರು ಎಕ್ಸ್ಪೀರಿಯನ್ಸ್ ಮೇಲೆ ಮಾಡ್ತಾರೆ, ಕೆಲವು ಟೈಮ್ ವ್ಯತ್ಯಾಸ ಏರುಪೇರು ಆಗುತ್ತೆ. ಹಾಗೆ ಈ ಪಿ ಎಚ್ ಪೇಪರ್ ಇಟ್ಕೊಂಡ್ರೆ ಖಂಡಿತವಾಗ್ಲೂ ಎಲ್ಲ ಬ್ಯಾಚ್ ಅಥವಾ ಬೆಲ್ಲ ತಯಾರು ಮಾಡ್ತಕ್ಕಂಥ ಎಲ್ಲ ಒಂದು ಹಂತದಲ್ಲೂ ಸಹ ನಮಗೆ ಅನುಕೂಲ ಆಗುತ್ತೆ. ಆ ದೃಷ್ಟಿಯಿಂದ ಪಿ ಎಚ್ ಪೇಪರ್ ಬಳಸಿ ಮಾಡಬೇಕು. ಈ ಪಿ ಎಚ್ ಹೊಂದಾಣಿಕೆ ಮಾಡೋದು ಮತ್ತು ಈ ಬೆಂಡಿ ಹಾಕೋದು, ಇದೆರಡನ್ನ ಹಾಕಿದ ನಂತರ ಕಬ್ಬಿನ ಹಾಲನ್ನು ಕುದಿಸೋಕೆ ಪ್ರಾರಂಭ ಮಾಡ್ತೀವಿ. ಪ್ರಾರಂಭ ಮಾಡಿದ್ಮೇಲೆ ಸಾಮಾನ್ಯವಾಗಿ ನೀವು ಕಬ್ಬಿನ ಹಾಲನ್ನು ತೊಗೊಂಡ್ರೆ ಸುಮಾರು 75% ನೀರಿನಂಶ ಇರುತ್ತೆ, 25% ಗಟ್ಟಿ ಅಂಶ ಇರುತ್ತೆ. ಇವೆರಡು ಅಂಶಗಳಿರ್ತವೆ. ಇದನ್ನು ಕುದಿಸ್ತಾ ಹೋದಾಗ ಬಹುತೇಕ 75% ಈ ಒಂದು ಕಬ್ಬಿನ ಹಾಲಿನಿರತಕ್ಕಂಥ ತೇವಾಂಶ ಆವಿ ಆಗೋವರೆಗೂ ಸಹ ಇದು 100°C ಕುದಿತಾ ಹೋಗುತ್ತೆ. ಆಮೇಲೆ ಏನಾಗುತ್ತೆ, ಅದು ಗಟ್ಟಿ ಆಗ್ತಾ ಹೋಗ್ತಾ ಇದ್ದಂಗೆ ಈ ಒಂದು ಉಷ್ಣಾಂಶನೂ ಜಾಸ್ತಿ ಆಗುತ್ತೆ. 115-118°C ನಾವು ಎಂಡ್ ಪಾಯಿಂಟ್ ಅಂತ ಹೇಳ್ತೀವಿ ಬೆಲ್ಲಕ್ಕೆ, ಸ್ಟ್ರೈಕಿಂಗ್ ಪಾಯಿಂಟ್ ಅಥವಾ ಎಂಡ್ ಪಾಯಿಂಟ್ ಅಂದರೆ ಕೊನೆಯ ಬಿಂದು ಅಂದರೆ ಅದನ್ನು ಆ ಒಂದು ಪಾಕದ ಹಂತಕ್ಕೆ ತಲುಪಿದೆ ಅಂತ ನಿರ್ಧಾರ ಮಾಡಲಿಕ್ಕೆ 115-118°C ಆ ಒಂದು ಉಷ್ಣಾಂಶದಲ್ಲಿ ಪಾಕದ ಹಂತಕ್ಕೆ ಬರುತ್ತೆ. ಇದನ್ನು ಕುದಿಸ್ತಾ ಹೋದಂಗೆ ಹೋದಂಗೆ ಈ ನಾವು ಬೆಂಡಿ ಲೋಳೆ ರಸನ ಹಾಕಿರ್ತೀವಿ, ಸುಣ್ಣವನ್ನು ಹಾಕಿರ್ತೀವಿ, ಅದು ಬಂದಾಗ ಪ್ರಾರಂಭದಲ್ಲಿ ಸುಮಾರು 85° ಉಷ್ಣಾಂಶಕ್ಕೆ ಬಂದಾಗ ಬಹುತೇಕ ಗೋಲ್ಡನ್ ಸ್ಕಮ್ ಅಂತೀವಿ, ಅಂದರೆ ಬಹುತೇಕ ಇರತಕ್ಕಂಥ ಒಂದು ಕಲ್ಮಶಗಳೇನಿದೆ ಅದು ಮೇಲುಗಡೆ ಬರುತ್ತೆ. ಅದನ್ನು ತೆಗಿತಾ ಹೋಗಬೇಕು. ತೆಗೆಯೋದು ಅಂತಂದರೆ ಇದನ್ನು ಸತತವಾಗಿ ರಾಸಾಯನಿಕಯುಕ್ತ ಬೆಲ್ಲ ಅಂತಂದರೆ ನಾವು ಈ ರಾಸಾಯನಿಕವನ್ನು ಹಾಕಿದಾಗ ಒಂದೇ ಸತಿ ಬುರ್ರಂತ ಎಲ್ಲ ಬುರುಗು ಬಂದಂಗೆ ಬಂದ್ಬಿಡುತ್ತೆ. ಆದರೆ ಇಲ್ಲಿ ಫಸ್ಟ್ ಬಂದಿದ್ದರ ಜೊತೆಗೆ ಕೊನೆಯವರೆಗೂ ಬರ್ತಾನೇ ಹೋಗುತ್ತೆ ಕಲ್ಮಶಗಳು. ಎಷ್ಟು ಚೆನ್ನಾಗಿ ನೀವು ಆ ಒಂದು ಕಲ್ಮಶಗಳನ್ನು ತೆಗಿತೀರೋ ಅಷ್ಟು ನಿಮಗೆ ಬೆಲ್ಲದ ಬಣ್ಣ ಚೆನ್ನಾಗಿ ಬರುತ್ತೆ. ಅಪ್ರಿಷಿಯೇಬಲ್ ಕಲರ್ ಅಂತೀವಿ, ಅಂದರೆ ಬೆಲ್ಲದ ಬಣ್ಣ ಅಂತಂದರೆ ಗೋಲ್ಡನ್ ಯೆಲ್ಲೋ ಕಲರ್ ಬರಬೇಕು ನಮಗೆ. ಕಪ್ಪು ಅಲ್ಲ, ಈ ಕಡೆ ಈ ಒಂದು ಕೆಮಿಕಲ್ಸ್ ಹಾಕಿದಾಗ ಬರ್ತಕ್ಕಂಥ ಬೆಳ್ಳಗಿರೋ ಬೆಲ್ಲನೂ ಅಲ್ಲ, ಗೋಲ್ಡನ್ ಯೆಲ್ಲೋ ಕಲರ್ ಆ ಬಣ್ಣ ಬರಬೇಕು ಅಂತಂದರೆ ನಿಮಗೆ ಬಹುತೇಕ ತೆಗಿತಾನೆ ಹೋಗ್ಬೇಕು, ಕೊನೆಯವರೆಗೂ ತೆಗಿತಾ ಹೋಗ್ಬೇಕು. ಈ ಒಂದು ಮಡ್ಡಿ ಅಥವಾ ಕಲ್ಮಶವನ್ನು ತೆಗಿತಾ ಹೋದಾಗ ನಿಮಗೆ ಒಳ್ಳೆಯ ಬಣ್ಣನೂ ಬರುತ್ತೆ. ಈ ರೀತಿ ತೆಗಿತಾ ಹೋಗಿ ಹೋಗಿ ಹೋದಾಗ ಸುಮಾರು 115-118°C ನಮಗೆ ಆ ಒಂದು ಪಾಕದ ಹಂತಕ್ಕೆ ಬರುತ್ತೆ. ಆ ಹಂತಕ್ಕೆ ಬಂದಾಗ ಅದನ್ನು ಒಂದು 2-3 ವಿಧಾನದಲ್ಲೂ ಸಹ ನೋಡ್ಬೋದು. ಅದನ್ನು ಒಂದು ನಾವೊಂದು ಸಣ್ಣ ಒಂದು ಗೋಲಿ ಥರ ಮಾಡ್ಕೊಂಡು ಅದನ್ನು ಆ ಇದಕ್ಕೆ ಹೊಡೆದಾಗ ಒಂಥರ ಮೆಟಾಲಿಕ್ ಸೌಂಡ್ ಬರುತ್ತೆ, ಒಂಥರ ಬಣ್ಣ. ಅದು ಸಾಮಾನ್ಯವಾಗಿ ಮಾಡ್ತಾರೆ. ಜೊತೆಗೆ ನಮ್ಮಲ್ಲಿ ಏನಂದರೆ ಥರ್ಮೋಕಪಲ್ ಅಂತ ಥರ್ಮೋಮೀಟ್ರ್ ಇದೆ, ಅದನ್ನು ಸಹ ನೋಡಿಕೊಂಡು ನಾವು ಮಾಡ್ತೀವಿ ಇದನ್ನು ಕೊನೆ ಪಾಕದ ಹಂತವನ್ನು ನಿರ್ಧಾರ ಮಾಡಲಿಕ್ಕೆ. ಅದು ಮಾಡಿಕೊಂಡಾಗ ನಂತರ ಅದನ್ನು ಒಂದು ಕೂನಿ ಅಥವಾ ಕೂಲಿಂಗ್ ಪಿಟ್ ಅಂತ ಹೇಳ್ತೀವಿ ಅದಕ್ಕೆ ಹಾಕ್ಕೊಂಡು ಮತ್ತೆ 76°C ಅದನ್ನು ಮತ್ತೆ ತಣಿಸ್ಬೇಕು. ಅದನ್ನು ಹಂಗೆ ಡೈರೆಕ್ಟಾಗಿ ಅದನ್ನು ಪಾಕವನ್ನು ನಾವು ಅಚ್ಚಿಗೆ ಹಾಕಕ್ಕೆ ಬರಲ್ಲ. ಮತ್ತೆ ಕೂಲಿಂಗ್ ಪಿಟ್ ಅಥವಾ ತಣಿಯೋ ಇದಕ್ಕೆ ಹಾಕಿ ತೊಟ್ಟಿಗೆ ಹಾಕಿ ಅದನ್ನು ಕಂಟಿನ್ಯೂಸ್ ಆಗಿ ಅದನ್ನು ಆ ಕಡೆ ಈ ಕಡೆ ಇದು ಮಾಡಿ ಏನು ಉಜ್ಜಿ ನಂತರ ಅದು ಸುಮಾರು 76°C ಮತ್ತೆ ಕೂಲ್ ಆಗುತ್ತೆ, ಅಂದರೆ ತಣಿಯುತ್ತೆ. ತಣಿದ ನಂತರ ನಿಮ್ಮ ಯಾವುದೇ ನಿಮ್ಮ ನಿಮಗೆ ಯಾವುದು ಬೇಕಾದಂಥ ಒಂದು ಆಕಾರಕ್ಕೆ ಅದನ್ನು ಅಚ್ಚಿಗೆ ಅಚ್ಚು ಅಂತಂದರೆ 100 ಗ್ರಾಮ್ ಅಚ್ಚಿರ್ಬೋದು, 200 ಗ್ರಾಮ್ ಅಚ್ಚಿರ್ಬೋದು, ಅಥವಾ ಬಕೆಟ್ಗಳು 1 ಕೆಜಿ ಬಕೆಟು, 1/2 ಕೆಜಿ ಬಕೆಟು, ಅಂದರೆ ಸಾಮಾನ್ಯವಾಗಿ ಮಂಡ್ಯ ಭಾಗದಲ್ಲಿ 10 ಕೆಜಿ ಬಕೆಟ್ ಮಾಡ್ತಾರೆ. ಅಂದರೆ ಒಂದೇನು ಅಂತಂದರೆ ಅದನ್ನು ಹೊರಗಡೆ ಸಾಗಾಣಿಕೆ ಮಾಡ್ಕೊಳ್ಳಿಕ್ಕೆ ಸುಲಭ, ಜೊತೆಗೆ ಕಾರ್ಮಿಕರ ಒಂದು ಅವಶ್ಯಕತೆ ಕಡಿಮೆ ಆಗುತ್ತೆ ಅಲ್ಲಿ. ಯಾಕೆಂತಂದರೆ 10 ಕೆಜಿ ಒಟ್ಟೊಟ್ಟಿಗೆ ಹಾಕಿದಾಗ ಜಾಸ್ತಿ ಅಚ್ಚು ಬೆಲ್ಲಕ್ಕೆ ಹಾಕ್ತೀವಲ್ಲ ಅಚ್ಚು, ಅಷ್ಟು ಇದರ ಅವಶ್ಯಕತೆ ಬೇಕಾಗಲ್ಲ. ಅದರಿಂದ ದೊಡ್ಡ ದೊಡ್ಡ 10-10 ಕೆಜಿ ಬಕೆಟನ್ನು ಸಹ ಮಾಡ್ತಾರೆ. ಅಂದರೆ ಯಾವುದೇ ಒಂದು ಆಕಾರಕ್ಕೆ ನಿಮ್ಗೆ ಯಾವ ಆಕಾರಕ್ಕೆ ಬೇಕೋ ಆ ಆಕಾರಕ್ಕೆ ಇದನ್ನು ಮಾಡ್ಕೋಬೋದು. ಈ ರೀತಿ ಮಾಡಿಕೊಂಡು ನಂತರ ಅದನ್ನು ಸರಿಯಾದ ರೀತಿಯಲ್ಲಿ ಅದನ್ನು ಶೇಖರಣೆ ಮಾಡಿ ಅದನ್ನು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ಕೋಬೋದು. ಇನ್ನು ಈ ಕೀಪಿಂಗ್ ಕ್ವಾಲಿಟಿ ಅಂದರೆ ಸಾಮಾನ್ಯವಾಗಿ ಗ್ರಾಹಕರು ನೋಡುವಂಥದ್ದು ನೀವೇ ತಿಳಿಸಿದ ಹಾಗೆ ಒಂದು ಬಣ್ಣ, ಇನ್ನೊಂದು ಅದು ನೀರು ಬಿಟ್ಕೊಳ್ದೇ ಇರೋ ಹಾಗೆ ಇರಬೇಕಾಗತ್ತೆ. ಈ ಕೀಪಿಂಗ್ ಕ್ವಾಲಿಟಿ ಮೇಂಟೈನ್ ಮಾಡೋದಕ್ಕೆ ಏನು ಮಾಡ್ತಾರೆ? ಅಲ್ಲ, ನಾನು ಮೊದಲೇ ಹೇಳಿದಾಗೆ ಒಳ್ಳೆಯ ಗುಣಮಟ್ಟದ ಬೆಲ್ಲ ಅಂತಂದರೆ ಒಳ್ಳೆಯ ಅಲ್ಲಿ ಮತ್ತೆ ವಾಪಸ್ಸು ನಮ್ಮ ಜಮೀನಿಗೆ ಹೋಗಬೇಕಾಗತ್ತೆ. ಕಬ್ಬು ಒಳ್ಳೆಯ ಕಬ್ಬು ಬಂದಾಗ ನಿಮಗೆ ಖಂಡಿತವಾಗಲೂ ಅದರ ಒಂದು ಏನು ಶೇಖರಣಾ ಸಾಮರ್ಥ್ಯ ಜಾಸ್ತಿ ಆಗುತ್ತೆ. ನಿಮಗೆ ಎಂಥ ಕಬ್ಬಿನಲ್ಲಿ ನೀವು ಬೆಲ್ಲ ಮಾಡಿದ್ದೀರಿ ಅನ್ನೋದ್ರ ಮೇಲೆ ಈ ಕೀಪಿಂಗ್ ಕ್ವಾಲಿಟಿ ಅಥವಾ ಒಂದು ಶೇಖರಣಾ ಒಂದು ಸಮಯ ನಿರ್ಧಾರ ಆಗುತ್ತೆ. ಆಮೇಲೆ ಇನ್ನೊಂದು ಬಹಳ ಮುಖ್ಯವಾಗಿಲ್ಲ ಏನು ಅಂತಂದರೆ, ನೀವು ಯಾವ ಸಮಯದಲ್ಲಿ ಬೆಲ್ಲವನ್ನು ಶೇಖರಣೆ ಮಾಡ್ತೀರಿ ಅನ್ನೋದ್ರ ಮೇಲೂ ಹೋಗುತ್ತೆ. ಯಾಕೆಂದರೆ ಸಾಮಾನ್ಯವಾಗಿ ಮಳೆಗಾಲದಲ್ಲಿ ನೀವೇನಾದರೂ ಬೆಲ್ಲವನ್ನು ಶೇಖರಣೆ ಮಾಡಿದ್ರೆ ಮಳೆಗಾಲದಲ್ಲಿ ಏನಾಗುತ್ತೆ, ಸಾಮಾನ್ಯವಾಗಿ ರಿಲೇಟಿವ್ ಹ್ಯುಮಿಡಿಟಿ ಅಂತೀವಿ, ಆರ್ದ್ರತೆ, ಅದರ ಒಂದು ಶೇಕಡಾವಾರು ಆರ್ದ್ರತೆ ಹೊರಗಿನ ಒಂದು ರಿಲೇಟಿವ್ ಹ್ಯುಮಿಡಿಟಿ ಅಥವಾ ಆರ್ದ್ರತೆ ತುಂಬ ಜಾಸ್ತಿ ಇರುತ್ತೆ, 80-85% ಇರುತ್ತೆ. ಈ ಬೆಲ್ಲದ ಗುಣ ಏನಪ್ಪಾ ಅಂತಂದರೆ, ಈ ಬೆಲ್ಲದಲ್ಲಿರ್ತಕ್ಕಂಥ ಒಂದು ತೇವಾಂಶ ಏನಿದೆ ಇದು ಒಂದೇ ಸಮ ಇರೋದಿಲ್ಲ. ವಾತಾವರಣದಲ್ಲಿ ತೇವಾಂಶ ಜಾಸ್ತಿ ಇದ್ದಾಗ ಇದು ಬೆಲ್ಲ ತೇವಾಂಶ ಎಳ್ಕೊಳ್ಳುತ್ತೆ, ಅಥವಾ ಬೇಸಿಗೆ ಸಮಯದಲ್ಲಿ ಇದು ತೇವಾಂಶವನ್ನು ಹೊರಗಡೆ ಬಿಟ್ಕೊಡುತ್ತೆ, ಒಣಗುತ್ತೆ, ಅಂದರೆ ತೇವಾಂಶವನ್ನು ಬಿಟ್ಕೊಡುತ್ತೆ. ಹೀಗೆ ಆ ಸೀಸನ್ ಮೇಲೂ ಹೋಗುತ್ತೆ. ಆದರೆ ಒಳ್ಳೆಯ ಗುಣಮಟ್ಟದ ಕಬ್ಬಿನಿಂದ ಮಾಡಿರತಕ್ಕಂಥ ಬೆಲ್ಲ ಜಾಸ್ತಿ ಶೇಖರಣೆ ಮಾಡಲಿಕ್ಕೆ ಇಲ್ಲಿ ಅವಕಾಶ ಆಗುತ್ತೆ. ಯಾಕೆಂತಂದರೆ ಇದರಲ್ಲಿರ್ತಕ್ಕಂಥ ತೇವಾಂಶನೇ ಕಡಿಮೆ ಇರುತ್ತೆ. ಸಾಮಾನ್ಯವಾಗಿ ನೀವು ಬೆಲ್ಲ ಮಾಡಿದ್ಮೇಲೆ ಸುಮಾರು 13-14% ಅದರಲ್ಲಿ ತೇವಾಂಶ ಇರುತ್ತೆ. ಅದು 5-6% ಬರಬೇಕು. ನೀವು ಶೇಖರಣೆ ಮಾಡಬೇಕು ಅಂತಂದರೆ 5-6%ಗೆ ಅದು ಅದರ ಒಂದು ತೇವಾಂಶ ಬರಬೇಕು. ನಿಮ್ಗೆ 10%ಗಿಂತ ಜಾಸ್ತಿ ಇದೆ ಅಂದರೆ ಏನಾಗುತ್ತೆ, ಇದರಲ್ಲಿರ್ತಕ್ಕಂಥ ತೇವಾಂಶ ಕೆಲವು ಸೂಕ್ಷ್ಮಾಣುಜೀವಿಗಳನ್ನು ಆಕರ್ಷಣೆ ಮಾಡಿ ಅದನ್ನು ಅಗೇನ್ ಇನ್ವರ್ಷನ್ ಅಂತೀವಿ, ಇನ್ವರ್ಟೇಸ್ ಆಕ್ಟಿವಿಟಿ ಅಂತ ಹೇಳ್ತೀವಿ. ಅಂದರೆ ಈ ಒಂದು ಎನ್ಝೈಮ್ ಅಥವಾ ಕಿಣ್ವದ ಒಂದು ಚಟುವಟಿಕೆ ಜಾಸ್ತಿಯಾಗಿ ಸೂಕ್ಷ್ಮಾಣುಜೀವಿಗಳ ಚಟುವಟಿಕೆ, ಸುಕ್ರೋಸ್ ಇರೋದು ಗ್ಲುಕೋಸ್ ಆಗಿ ಪರಿವರ್ತನೆ ಆಗುತ್ತೆ. ಅದೇ ನಮಗೆ ಬೆಲ್ಲ ನೀರು ಬಿಡೋದು. ಸಾಮಾನ್ಯವಾಗಿ ನಾವು ಮನೆಯಲ್ಲಿ ಇಟ್ಟಿರ್ತೀವಲ್ಲ ಬೆಲ್ಲ, ಯಾವುದೋ ಡಬ್ಬಿನಲ್ಲಿ ಇಟ್ಬಿಟ್ಟು ಸುಮ್ಮನೆ ಮರೆತುಬಿಟ್ಟು 6 ತಿಂಗಳು ಇಟ್ಬಿಟ್ರೆ ನೀರಾಡ್ತಾ ಇರುತ್ತೆ. ನೀರಾಡೋದು ಮುಖ್ಯ ಕಾರಣ ಅಂತಂದರೆ ಸುಕ್ರೋಸ್ ಅಂಶ ಇರತಕ್ಕಂಥದ್ದು ಗ್ಲುಕೋಸ್ ಆಗಿ ಪರಿವರ್ತನೆ ಆಗುತ್ತೆ. ಅದಕ್ಕೆ ಈ ಬೆಲ್ಲದ ಗುಣಮಟ್ಟದಲ್ಲಿ ಬಹಳ ಮುಖ್ಯವಾಗಿ ನಾವು ಒಂದು 2-3 ಅಂಶವನ್ನು ನೋಡ್ತೀವಿ. ಒಂದು ಸುಕ್ರೋಸ್ ಅಂಶ, ಸುಕ್ರೋಸ್ ಅಂಶ ಗರಿಷ್ಠ ಪ್ರಮಾಣದಲ್ಲಿ ಇರಬೇಕು, ಸುಮಾರು 82% ಅಷ್ಟು ನಾನು ಆವಾಗಲೇ ಹೇಳಿದಾಗ ಇರಬೇಕು ಬೆಲ್ಲದಲ್ಲಿ. ಆಮೇಲೆ ಈ ಗ್ಲುಕೋಸ್ ಅಂಶ 10ಕ್ಕಿಂತ ಕಡಿಮೆ ಇರಬೇಕು. 10ಕ್ಕಿಂತ ಜಾಸ್ತಿ ಇದ್ರೆ ಅದೇ ನಮಗೆ ತೊಡಕು. 10ಕ್ಕಿಂತ ಜಾಸ್ತಿ ಇದ್ರೆ ಆ ಸುಕ್ರೋಸ್ ಅಂಶವನ್ನು ಗ್ಲುಕೋಸ್ ಆಗಿ ಪರಿವರ್ತನೆ ಮಾಡಿಬಿಡುತ್ತೆ. ಅದು ಜಾಸ್ತಿ ಪ್ರಮಾಣದಲ್ಲಿ ಗ್ಲುಕೋಸ್ ಅಂಶ ಇದ್ರೆ ಇದನ್ನು ರೆಡ್ಯೂಸಿಂಗ್ ಶುಗರ್ ಅಂತ ಹೇಳ್ತೀವಿ, ಸುಕ್ರೋಸನ್ನು ನಾನ್ ರೆಡ್ಯೂಸಿಂಗ್ ಶುಗರ್ ಅಂತ ಹೇಳ್ತೀವಿ. ಇದ್ರ ಪ್ರಮಾಣ ಕಡಿಮೆ ಇರಬೇಕು, ಗ್ಲುಕೋಸ್ ಪ್ರಮಾಣ, ಸುಕ್ರೋಸ್ ಪ್ರಮಾಣ ಜಾಸ್ತಿ ಇರಬೇಕು. ಆಮೇಲೆ ತೇವಾಂಶ 5 ಹೇಳಿದಾಗ 5-7%ಗಿಂತ ಜಾಸ್ತಿ ಇರಬಾರ್ದು, ಅಂದರೆ 10%ಗಿಂತ ಅಂತೂ ಜಾಸ್ತಿ ಇರಲೇಬಾರ್ದು. 10ಕ್ಕಿಂತ ಮೀರಿದ್ರೆ ಮತ್ತೆ ಇದೇ ಸಮಸ್ಯೆ, ಸುಕ್ರೋಸ್ ಇರೋದು ಗ್ಲುಕೋಸ್ ಆಗುತ್ತೆ, ಬೇಗ ನೀರಾಡುತ್ತೆ, ಬೆಲ್ಲ ಇಡೋಕ್ಕೆ ಶೇಖರಣೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಆಮೇಲೆ ಈ ಒಂದು ಬೂದಿಯಂಶ ಸುಮಾರು 2.5-3% ಒಳಗಡೆ ಇರಬೇಕು, ಬೂದಿಯಂಶನೂ ಜಾಸ್ತಿ ಇರಬೇಕು. ಈ ಒಂದು 3-4 ಅಂಶಗಳನ್ನು ವಿಶ್ಲೇಷಣೆ ಮಾಡಿ ನಾವು ಬೆಲ್ಲವನ್ನು ಗ್ರೇಡಿಂಗ್ ಸಹ ಮಾಡ್ಬೋದು. ಅಂದರೆ ಒಳ್ಳೆಯ ಉತ್ತಮ ಗುಣಮಟ್ಟದ ಬೆಲ್ಲ ಅಂತಂದರೆ 82% ಅಷ್ಟು ನಾನು ಆವಾಗಲೇ ಹೇಳಿದಾಗೆ ಸುಕ್ರೋಸ್ ಅಂಶ, 5-7% ಅಷ್ಟು ತೇವಾಂಶ, 10ಕ್ಕಿಂತ ಕಡಿಮೆ ಇರತಕ್ಕಂಥ ಗ್ಲುಕೋಸ್ ಅಂಶ, ಆಮೇಲೆ ಬೂದಿ ಅಂಶ, ಇವಿಷ್ಟಿದ್ರೆ ನಮಗೆ 5-6 ಈಸಿಯಾಗಿ ಇದನ್ನು ಇಟ್ಕೋಬೋದು ಬೆಲ್ಲನ. ಇದೊಂದು. ಆಮೇಲೆ ನೀವು ಸೀಸನ್ ಅಥವಾ ಒಂದು ನಾನು ಕಾಲಮಾನಕ್ಕೆ ಹೇಳಿದೆ, ಬೇಸಿಗೆನಲ್ಲಿ ನೀವು ಯಾವುದೇ ಬೆಲ್ಲ ಇಟ್ಟರು ಅಷ್ಟು ಸುಲಭವಾಗಿ ಬೇಗ ಕೆಡಲ್ಲ, ಅದೇ ಮಳೆಗಾಲದಲ್ಲಿ ಇಟ್ಟಾಗ ಕೆಡುತ್ತೆ. ಮಳೆಗಾಲದಲ್ಲಿ ಇಟ್ಟಾಗ ಏನು ಅಂತಂದರೆ ಒಳ್ಳೆಯ ಒಂದು ಬೆಲ್ಲವನ್ನು ತಯಾರು ಮಾಡಿ ನೀವು ಪ್ಯಾಕ್ ಮಾಡಿ ಇಟ್ಬಿಟ್ರೆ, ನೀವು ಗಾಳಿ ಆಡದಂತೆ ಇಟ್ಬಿಟ್ರೆ ಭಾಳ ದಿವಸ ಬರಲಿಕ್ಕೆ ಅನುಕೂಲ ಆಗುತ್ತೆ. ಇವಿಷ್ಟು ಅಂಶಗಳನ್ನು ಬೆಲ್ಲದ ಗುಣಮಟ್ಟದಲ್ಲಿ ನಾವು ನೋಡಬೇಕಾಗತ್ತೆ ಭಾಳ ಮುಖ್ಯವಾಗಿ. ಇನ್ನು ಈಗ ಮಾರುಕಟ್ಟೆಯಲ್ಲಿ ಉತ್ತಮ ಮೌಲ್ಯ ಸಿಗಬೇಕು, ಜೊತೆಗೆ ಅದಕ್ಕೆ ರಫ್ತು ಮಾಡೋದಕ್ಕೂ ಅವಕಾಶಗಳಿರಬೇಕು, ಈ ರೀತಿ ಅಂಶಗಳನ್ನು ನಾವು ಯೋಚನೆ ಮಾಡೋದಾದರೆ ಯಾವ ಹಂತದಲ್ಲಿ ನಾವು ಎಚ್ಚರಿಕೆ ವಹಿಸಬೇಕು ಅಥವಾ ಹೆಚ್ಚಿನ ಗಮನ ಕೊಡಬೇಕು? ಅದೇ ಭಾಳ ಮುಖ್ಯವಾಗಿ ಇಲ್ಲೂ ಅಷ್ಟೇ, ನಾವು ಈ ಕಬ್ಬನ್ನು ಆಯ್ಕೆ ಮಾಡೋದ್ರಿಂದನೇ ಶುರುವಾಗುತ್ತೆ. ಇಲ್ಲೂ ಅಷ್ಟೇ, ಭಾಳ ಮುಖ್ಯವಾಗಿ 86-32 ತಳಿ ಇತ್ತೀಚೆಗೆ ಕಡಿಮೆ ಆಗಿದೆ, ಅದನ್ನು ಸ್ವಲ್ಪ ಕೆಲವು ಭಾಗದಲ್ಲಿ ಬೆಳೀತಾ ಇದ್ದಾರೆ ಇವಾಗಲೂ. ಅದನ್ನು ಬೆಲ್ಲಕ್ಕೆ ಉಪಯೋಗಿಸಿದ್ರೆ ಖಂಡಿತವಾಗ್ಲೂ ಒಳ್ಳೆಯ ಗುಣಮಟ್ಟದ ಬೆಲ್ಲ ಬರುತ್ತೆ. ಒಂದು ಅಂದರೆ ಕಬ್ಬಿನ ಒಂದು ಗುಣಮಟ್ಟ ಬೆಲ್ಲದ ಗುಣಮಟ್ಟವನ್ನು ನಿರ್ಧಾರ ಮಾಡೋದು ಅದೊಂದು. ಜೊತೆಗೆ ನಾವು ಭಾಳ ಶುಚಿತ್ವದಲ್ಲಿ ಬೆಲ್ಲವನ್ನು ಮಾಡಬೇಕಾಗುತ್ತೆ. ಇವಾಗ ನಮ್ಮಲ್ಲಿ ನಮ್ಮ ಬೆಲ್ಲದ ಪಾರ್ಕಲ್ಲಿ ನಾವು ಈ ಒಂದು ಬೆಲ್ಲ ಮಾಡತಕ್ಕಂಥ ಪ್ರಕ್ರಿಯೆಯಲ್ಲಿ ನಾವು ಮಾಡಿರ್ತಕ್ಕಂಥ ಸಲಕರಣೆಗಳೆಲ್ಲ ಪೂರ್ತಿ ಸ್ಟೈನ್ಲೆಸ್ ಸ್ಟೀಲ್ ಫುಡ್ ಗ್ರೇಡ್ SS304 ಅಂತ ಹೇಳ್ತೀವಿ, ಆ ಇದರಲ್ಲಿ ಮಾಡಿರ್ತಕ್ಕಂಥದ್ದು. ಇನ್ನು ಕೆಲವು ಆಲೆ ಮನೆಗಳಲ್ಲಿ ಶುಚಿತ್ವ ಕಡಿಮೆ ಇರುತ್ತೆ, ಜೊತೆಗೆ ಕಬ್ಬಿನ ಹಾಲು ಬರ್ತಕ್ಕಂಥ ಜಾಗ ಮತ್ತು ಆ ಒಂದು ಕೊಪ್ಪರಿಗೆಗಳು ಇವೆಲ್ಲ ಕಬ್ಬಿಣದಿಂದ ಮಾಡಿರ್ತಕ್ಕಂಥದ್ದು, ಬಹುತೇಕ ಇವೆಲ್ಲ ಅಷ್ಟು ಶುಚಿತ್ವವನ್ನು ಕಾಪಾಡ್ಕೊಳ್ಳಿಕ್ಕೆ ಅಷ್ಟು ಕಷ್ಟ ಆಗುತ್ತೆ ಅಲ್ಲಿ. ಜೊತೆಗೆ ಓಪನ್ ಆಗಿ ಅಂದರೆ ಯಾವುದೇ ಒಂದು ಬಿಲ್ಡಿಂಗ್ ಅಥವಾ ಇದಿರಲ್ಲ, ಖಾಲಿ ಜಾಗದಲ್ಲಿ ಮಾಡ್ತಾ ಇರೋದ್ರಿಂದ ಕೆಲವು ಟೈಮ್ ಹುಳ ಹೊಪ್ಟೆನೂ ಸಹ ಬರ್ತಕ್ಕಂಥ ಸನ್ನಿವೇಶ ಇರುತ್ತೆ. ಇದ್ರ ಕಡೆ ಸ್ವಲ್ಪ ರೈತರು ಎಚ್ಚರ ವಹಿಸಿ ಅವೆಲ್ಲ ಅವಾಯ್ಡ್ ಮಾಡೋ ಹಂಗೆ ಮಾಡಿಕೊಂಡು ಸ್ವಲ್ಪ ಮಟ್ಟಿಗೆ ಶುಚಿತ್ವದಲ್ಲಿ ಇವೆಲ್ಲ ಮಾಡಿದ್ರೆ ಖಂಡಿತವಾಗ್ಲೂ ಒಳ್ಳೆಯದು. ಯಾಕೆಂದರೆ ಗುಣಮಟ್ಟದ ಜೊತೆಗೆ ಶುಚಿತ್ವನೂ ಭಾಳ ಮುಖ್ಯ ಆಗುತ್ತೆ ಆ ದೃಷ್ಟಿನಲ್ಲಿ. ಜೊತೆಗೆ ಒಳ್ಳೆಯ ಒಂದು ಕಬ್ಬನ್ನು ಆರಿಸಿ ಸರಿಯಾಗಿ ಮಾಗಿರತಕ್ಕಂಥ ಕಬ್ಬು. ಜೊತೆಗೆ ಇನ್ನೊಂದು ನಾನು ಹೇಳಲಿಕ್ಕೆ ಮರೆತೆ, ಸಾಮಾನ್ಯವಾಗಿ ನೀವು ಫೀಲ್ಡಲ್ಲಿ ನೋಡೋಕ್ಕೆ ಹೋದಾದರೆ ಹ್ಯಾಂಡ್ ರಿಫ್ರಾಕ್ಟೋಮೀಟ್ರ್ ಅಂತ ಒಂದು ಉಪಕರಣ ಇದೆ, ಸಾಮಾನ್ಯವಾಗಿ ಇದೊಂದು 2,500-3,000 ರೂಪಾಯಿಗೆ ಸಿಗುತ್ತೆ. ಇದನ್ನು ಫೀಲ್ಡಲ್ಲಿ ಅಥವಾ ಒಂದು ನೀವು ಕ್ಷೇತ್ರಗಳಿಗೆ ಹೋದಾಗ ಅಲ್ಲಿ ಈ ಕಬ್ಬು ಮಾಗಿದೆಯಾ ಇಲ್ವಾ ಅಂತ ನಿರ್ಧಾರ ಮಾಡೋಕೆ ಇದು ಒಂದು 2 ಸ್ಟಿಕ್ ಅಥವಾ ಒಂದು ಆಧಾರ ಆಗುತ್ತೆ, ಸಲಕರಣೆ ಆಗುತ್ತೆ. ಇದನ್ನು ಸಾಮಾನ್ಯವಾಗಿ ನೀವು ನೋಡಿದಾಗ ಕಬ್ಬಿನ ಒಂದು 2-3 ತೊಟ್ಟು ರಸವನ್ನು ಇದ್ರ ಮೇಲೆ ಹಾಕಿ ಇನ್ಸ್ಟ್ರೂಮೆಂಟ್ ಅಥವಾ ಉಪಕರಣದ ಮೇಲೆ ಹಾಕಿದಾಗ ನೀವು ಅದು ರೀಡಿಂಗ್ ನೋಡಿದಾಗ ಕನಿಷ್ಠ 20 ಬರಬೇಕು. ಅದರಲ್ಲಿ 20 ಬಂದಾಗ ಇದು ಕಬ್ಬು ಮಾಗಿದೆ ಅಂತ ನಿರ್ಧಾರ ಮಾಡ್ಬೋದು. ಅದು ಒಟ್ಟು ಇರತಕ್ಕಂಥ ಪ್ರಮಾಣವನ್ನು ಹೇಳುತ್ತೆ, ಒಟ್ಟು ಗಟ್ಟಿಯಂಶ ಒಂದು ಕಬ್ಬಿನ ಹಾಲಲ್ಲಿ ಇರತಕ್ಕಂಥ ಪ್ರಮಾಣವನ್ನು ಹೇಳುತ್ತೆ. ಆದರೆ ನಿಖರವಾಗಿ ಸಕ್ಕರೆಯಂಶ ಇಷ್ಟೇ ಇದೆ ಅಂತ ಹೇಳಬೇಕಾದ್ರೆ ನಾವು ಪ್ರಯೋಗಾಲಯದಲ್ಲಿ ಪರೀಕ್ಷೆ ಮಾಡಿ ನೋಡಬೇಕಾಗುತ್ತೆ ಅದನ್ನು, ಆ ಒಂದು ಕಬ್ಬಿನ ಹಾಲನ್ನು. ಆದರೆ ಒಂದು ಬಹುತೇಕ ಹೆಚ್ಚು ಕಡಿಮೆ ಇಷ್ಟು ಪ್ರಮಾಣದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಈ ಒಂದು ಸಕ್ಕರೆಯಂಶ ಇದೆ ಅಂತ ನಿರ್ಧಾರ ಮಾಡ್ಕೊಳ್ಳಿಕ್ಕೆ ಈ ಹ್ಯಾಂಡ್ ರಿಫ್ರಾಕ್ಟೋಮೀಟ್ರನ್ನು ಸಹ ನಾವು ಬಳಸ್ಕೋಬೋದು. ಅದನ್ನು ಉಪಯೋಗಿಸ್ಕೊಂಡು ಒಳ್ಳೆಯ ಮಾಗಿದ ಕಬ್ಬನ್ನು ತರೋದು ಒಂದು ಭಾಳ ಮುಖ್ಯವಾದ ಅಂಶ. ಜೊತೆಗೆ ಶುಚಿತ್ವದಲ್ಲಿ ಬೆಲ್ಲವನ್ನು ತಯಾರು ಮಾಡ್ತಕ್ಕಂಥದ್ದು, ಜೊತೆಗೆ ತಯಾರು ಮಾಡಿದ ನಂತರ ಅದರಲ್ಲಿರ್ತಕ್ಕಂಥ ತೇವಾಂಶವನ್ನು ನಿರ್ಧಾರ ಮಾಡಿಕೊಂಡು 5-7% ತೇವಾಂಶ ಇದೆ ಅಂದರೆ ಅದನ್ನು ಸರಿಯಾದ ಒಂದು ರೀತಿಯಲ್ಲಿ ಅದನ್ನು ಪ್ಯಾಕಿಂಗ್ ಅಥವಾ ಒಂದು ಪೊಟ್ಟಣೀಕರಣ ಮಾಡೋದು, ಪ್ಯಾಕಿಂಗ್ ಮಾಡೋದು ಮಾಡಿ ನಂತರ ಶೇಖರಣೆ ಸರಿಯಾಗಿ ಗಾಳಿ ಆಡ್ತಕ್ಕಂಥ ಸ್ಥಳದಲ್ಲಿ ಶೇಖರಣೆ ಮಾಡಿದ್ರೆ, ಸಾಮಾನ್ಯವಾಗಿ ನಾವು ನಮ್ಮಲ್ಲಿ ಪಾಲಿಒಲಿಫಿನ್ ಫಿಲಮ್ ಅಂತ ಬರುತ್ತೆ ಅದರಲ್ಲಿ ಶೇಖರಣೆ ಮಾಡ್ತೀವಿ ನಾವು, ಅದನ್ನು ಬೆಲ್ಲವನ್ನು ಪ್ಯಾಕ್ ಮಾಡ್ತೀವಿ. ಪ್ಯಾಕ್ ಮಾಡಿ ಶೇಖರಣೆ ಮಾಡೋದು, ಗಾಳಿ ಆಡ್ತಕ್ಕಂಥ ರೂಮ್ನಲ್ಲಿ ಇಡಬೇಕು. ಅಂದರೆ ತುಂಬ ತೀರಾ ಗಾಳಿ ಇಲ್ಲದೆ ಇರತಕ್ಕಂಥ ಜಾಗದಲ್ಲಿ ಇಟ್ಟರೂ ಸಹ ಬೆಲ್ಲ ಬೇಗ ಕೆಡುತ್ತೆ. ಜೊತೆಗೆ ಇನ್ನೊಂದೇನು ಅಂತಂದರೆ ಈ ವ್ಯಾಕ್ಯೂಮ್ ಪ್ಯಾಕಿಂಗ್ ಮಾಡಿದ್ರೆ ಇನ್ನೂ ಒಳ್ಳೆಯದು. ನೀವು ಒಳ್ಳೆಯ ಗುಣಮಟ್ಟದ ಬೆಲ್ಲವನ್ನು ವ್ಯಾಕ್ಯೂಮ್ ಪ್ಯಾಕಿಂಗ್ ಮಾಡಿಟ್ಟರೆ ಭಾಳಷ್ಟು ದಿವಸ ಇನ್ನೇನು ಹೊರಗಡೆ ಗಾಳಿ ಒಳಗಡೆ ಹೋಗದೆ ಇರೋದ್ರಿಂದ ಗುಣಮಟ್ಟದಲ್ಲಿ ಏನು ವ್ಯತ್ಯಾಸ ಆಗಲ್ಲ. ಅಂದರೆ ಒಳಗಡೆ ಪ್ಯಾಕ್ ಮಾಡಿರ್ತಕ್ಕಂಥ ಬೆಲ್ಲದ ಗುಣಮಟ್ಟ ಚೆನ್ನಾಗಿರಬೇಕಷ್ಟೇ. ಅಲ್ಲಿ ಮಾಡಿದಾಗ ನಿಮಗೆ ಜಾಸ್ತಿ ದಿವಸ ಬಾಳಿಕೆ ಬರುತ್ತೆ ಅದು. ಜೊತೆಗೆ ಸಾಮಾನ್ಯವಾಗಿ ಮನೆ ಮಟ್ಟದಲ್ಲಿ ಅಂದರೆ ಡೊಮೆಸ್ಟಿಕ್ ಲೆವೆಲಲ್ಲಿ ಅಂತ ಹೇಳ್ತೀವಿ, ಆ ಮಟ್ಟದಲ್ಲಿ ಏನಾದರೂ ಮನೆಯಲ್ಲಿ ಉಪಯೋಗಿಸೋರು ತುಂಬ ಜಾಸ್ತಿ ದಿವಸ ಅದನ್ನು ಬೆಲ್ಲವನ್ನು ಶೇಖರಣೆ ಮಾಡಬೇಕು ಅಂತಂದರೆ ಫ್ರಿಡ್ಜ್ನಲ್ಲಿ ಇಟ್ಕೊಂಡು ಭಾಳಷ್ಟು ದಿವಸ ಯೂಸ್ ಮಾಡ್ಬೋದು. ನಾನು ನಮ್ಮ ಮನೆಯಲ್ಲೇ ಕಳೆದ ವರ್ಷ ಮಾಡಿದ ಬೆಲ್ಲವನ್ನು ಫ್ರಿಡ್ಜಲ್ಲಿ ಇಟ್ಟು 1 ವರ್ಷ ಆದಮೇಲೂ ಸಹ ಉಪಯೋಗಿಸಿರುವಂತಕ್ಕಂಥ ಸನ್ನಿವೇಶ ಇದೆ. ಅಂದರೆ ಕಡಿಮೆ ಉಷ್ಣಾಂಶದಲ್ಲಿ ಬೆಲ್ಲವನ್ನು ಶೇಖರಣೆ ಮಾಡಿದಾಗ ಅದು ಸಹ ನಮಗೆ ಅಂದರೆ ಸ್ವಲ್ಪ ಮಟ್ಟಿಗೆ ಮಾಡ್ಕೋಬೋದು. ಇದು ತುಂಬ ಜಾಸ್ತಿ ಬೆಲ್ಲ ಮಾಡಿದಾಗ ರೈತರು ಮಾಡಲಿಕ್ಕಾಗಲ್ಲ, ಮನೆಯಲ್ಲಿ ಉಪಯೋಗಿಸ್ತಕ್ಕಂಥವರು ಗೃಹಿಣಿಯರು ಇವರು ಇದನ್ನು ರೆಫ್ರಿಜರೇಟರ್ನಲ್ಲಿ ಇಟ್ಕೊಂಡು ಭಾಳಷ್ಟು ದಿವಸ ಶೇಖರಣೆ ಮಾಡಿ ಉಪಯೋಗಿಸ್ಕೋಬೋದು. ತುಂಬ ಜಾಸ್ತಿ ತಂದಿದ್ದೀವಿ ಬೆಲ್ಲ ಅಂತನ್ನೋದಾದರೆ ಫ್ರಿಡ್ಜಲ್ಲಿ ಇಟ್ಕೊಂಡು ತುಂಬ ದಿವಸ ಯೂಸ್ ಮಾಡ್ಕೋಬೋದು, ಅದು ಬಾಳಿಕೆ ಚೆನ್ನಾಗಿ ಬರುತ್ತೆ, ಬೇಗ ಕೆಡೋದಿಲ್ಲ. ಈ ರೀತಿ ನಿರ್ವಹಣೆ ಮಾಡಿಕೊಂಡು ಜೊತೆಗೆ ಇಲ್ಲಿ ರೈತರು ಮಟ್ಟದಲ್ಲಿ ಆಲೆಮನೆ ಮಟ್ಟದಲ್ಲಿ ಮಾಡಿರ್ತಕ್ಕಂಥ ಬೆಲ್ಲ ಗುಣಮಟ್ಟದ ಬೆಲ್ಲವನ್ನು ತಕ್ಷಣ ಅದನ್ನು ಪ್ಯಾಕಿಂಗ್ ಮಾಡಿ ಎಲ್ಲಿ ಬೇಕೋ ಅಲ್ಲಿ ಮಾರುಕಟ್ಟೆ ಮಾಡಲಿಕ್ಕೆ ವ್ಯವಸ್ಥೆ ಮಾಡಬೇಕು. ಸಾಮಾನ್ಯವಾಗಿ ಮಂಡ್ಯ ಭಾಗದಲ್ಲಿ APMCನಲ್ಲಿ ಮಾರತಕ್ಕಂಥ ಬೆಲ್ಲವನ್ನು ಓಪನ್ ಆಗೇ ಮಾಡ್ತಾರೆ. ಅದನ್ನ ಅಲ್ಲೇನು ಪ್ಯಾಕಿಂಗ್ ಏಕಿಂಗ್ ಏನಿಲ್ಲ, 10 kg ಬಕೆಟ್ ಅಂತ ಹೇಳಿದ್ನಲ್ಲ ಅದನ್ನು ಡೈರೆಕ್ಟಾಗಿ ಟ್ರ್ಯಾಕ್ಟರ್ನಲ್ಲಿ ಇದರಲ್ಲಿ ಸಾಗಿಸಿ ಅದನ್ನು ಗುಜರಾತು ರಾಜಸ್ಥಾನ ಈ ಕಡೆಗೆಲ್ಲ ಹೋಗುತ್ತೆ. ಆದರೆ ಇತ್ತೀಚೆಗೆ ಕಳೆದ ವರ್ಷನೋ ಆಚೆ ವರ್ಷನೋ ಈ ಗುಜರಾತಿಂದ ಒಂದು ನೋಟಿಸು ಬಂದಿತ್ತು, ತುಂಬ ಜಾಸ್ತಿ ನೀವು ಕೆಮಿಕಲ್ಸ್ ಎಲ್ಲ ಉಪಯೋಗಿಸ್ತಾ ಇದ್ದೀರಿ ಇಲ್ಲಿ, ಇದನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡಿ ಅಂತೇಳಿ. ಆದ್ದರಿಂದ ಯಾವುದೇ ಆಗಲಿ ಅತಿಯಾದರೆ ಅಮೃತನೂ ವಿಷಯ ಅಂತ ಹೇಳ್ತೀವಿ. ಹಾಗಾಗಿ ತುಂಬ ಜಾಸ್ತಿ ರಾಸಾಯನಿಕ ವಸ್ತುಗಳನ್ನು ಉಪಯೋಗಿಸೋದು ಒಳ್ಳೆಯದಲ್ಲ. ಸಾಧ್ಯವಾದಷ್ಟು ಕಡಿಮೆ ಮಾಡಿಕೊಂಡು ಅದಕ್ಕೂ ಕೆಲವು ಪರ್ಮಿಸಿಬಲ್ ಲಿಮಿಟ್ಸ್ ಇದೆ, ಕೆಮಿಕಲ್ಸ್ ಉಪಯೋಗಿಸ್ಲಿಕ್ಕೂ ಪರ್ಮಿಸಿಬಲ್ ಲಿಮಿಟ್ಸ್ ಇದೆ, ಆ ಲಿಮಿಟಲ್ಲಿ ಉಪಯೋಗಿಸಿದ್ರೆ ಅದು ಒಳ್ಳೆಯದು. ಆ ರೀತಿ ಮಾಡಿಕೊಂಡು ಬೆಲ್ಲವನ್ನು ಮಾಡಿ, ಯಾಕೆಂತಂದರೆ ಬಹುತೇಕ ಈ ರಾಸಾಯನಿಕ ಬೆಲ್ಲದಲ್ಲಿ ಏನಾಗುತ್ತೆ ನಾನು ಹೇಳಿದೆ ಆವಾಗಲೇ, ಕೆಮಿಕಲ್ಸ್ ಎಲ್ಲ ಸೋಡಿಯಂ ಇರತಕ್ಕಂಥ ಕೆಮಿಕಲ್ಸು. ಸೋಡಿಯಮ್ದು ಗುಣ ಏನು ಅಂತಂದರೆ ವಾತಾವರಣದಲ್ಲಿರ್ತಕ್ಕಂಥ ತೇವಾಂಶವನ್ನು ಹೈಗ್ರೋಸ್ಕೋಪಿಕ್ ಅಂತೀವಿ, ಭಾಳ ಬೇಗ ಹೀರ್ಕೊಳ್ಳುತ್ತೆ. ಈ ಅಂಶಗಳೆಲ್ಲ ಈ ಒಂದು ರಾಸಾಯನಿಕ ಬೆಲ್ಲದಲ್ಲಿರೋದ್ರಿಂದ ಭಾಳ ಬೇಗ ಅದು ತೇವಾಂಶವನ್ನು ವಾತಾವರಣದಿಂದ ಹೀರ್ಕೊಂಡು ಭಾಳ ಬೇಗ ಅದು ಕೆಡ್ತಕ್ಕಂಥ ಸನ್ನಿವೇಶ ಇರುತ್ತೆ. ಅದಕ್ಕೆ ಈ ಒಂದು ಕೆಮಿಕಲ್ ಜಾಗರಿ ಅಂದರೆ ರಾಸಾಯನಿಕ ಪದಾರ್ಥಗಳನ್ನು ಉಪಯೋಗಿಸಿ ಮಾಡಿದಂಥ ಬೆಲ್ಲವನ್ನು ತುಂಬ ಜಾಸ್ತಿ ದಿವಸ ಇಡೋಕ್ಕೆ ಆಗಲಿ, ತುಂಬ ಕಡಿಮೆ ಇಡ್ತಕ್ಕಂಥ ಸನ್ನಿವೇಶ ಅದು, 1-1.5 ತಿಂಗಳಿದ್ರೆ ಹೆಚ್ಚದು. ಹಾಗಾಗಿ ಈ ಕೆಮಿಕಲ್ಸ್ ಉಪಯೋಗಿಸೋದ್ರಿಂದ ಈ ಒಂದು ಗುಣಮಟ್ಟದ ಮೇಲೂ ಪರಿಣಾಮ ಆಗುತ್ತೆ, ಜೊತೆಗೆ ಮನುಷ್ಯನ ಆರೋಗ್ಯದ ಮೇಲೂ ಹೆಚ್ಚು ಪರಿಣಾಮ ಬೀರೋದ್ರಿಂದ ಸಾಧ್ಯವಾದಷ್ಟು ಕಡಿಮೆ ರಾಸಾಯನಿಕ ವಸ್ತುಗಳನ್ನು ಉಪಯೋಗಿಸಿ ಸಸ್ಯಜನ್ಯ ಶುದ್ಧೀಕಾರಕಗಳನ್ನು ಬಳಸಿ ರಾಸಾಯನಿಕ ಮುಕ್ತ ಬೆಲ್ಲವನ್ನು ಮಾಡಿದ್ರೆ ಖಂಡಿತವಾಗ್ಲೂ ಒಳ್ಳೆಯದು. ಇನ್ನು ಕೆಲವು ರೈತರು ಸಾವಯವ ಬೆಲ್ಲವನ್ನು ಮಾಡ್ತಾ ಇದ್ದಾರೆ. ಸಾವಯವ ಬೆಲ್ಲ ಅಂತಂದರೆ ಕಬ್ಬನ್ನೇ ಸಾವಯವ ವಿಧಾನದಲ್ಲಿ ಬೆಳೆಸಿ ನಂತರ ಆಲೆಮನೆಗಳಲ್ಲಿ ತಂದು ಬೆಲ್ಲವನ್ನು ಯಾವುದೇ ರಾಸಾಯನಿಕ ವಸ್ತುಗಳನ್ನು ಉಪಯೋಗಿಸದೆ ಮಾಡ್ತಕ್ಕಂಥದ್ದು ಸಾವಯವ ಬೆಲ್ಲ. ನಾನಿವಾಗ ಇಷ್ಟೊತ್ತು ಹೇಳಿದ್ದು ರಾಸಾಯನಿಕ ಮುಕ್ತ ಬೆಲ್ಲ, ಅಟ್ಲೀಸ್ಟ್ ಇವು ಫಸ್ಟ್ ಮೊದಲನೇ ಹೆಜ್ಜೆಯಾಗಿ ರಾಸಾಯನಿಕ ಮುಕ್ತವನ್ನು ಬೆಲ್ಲವನ್ನು ಮಾಡೋಣ. ಮುಂದಿನ ದಿನಗಳಲ್ಲಿ ಸಾವಯವ ಕಬ್ಬು ಇದ್ದರೆ ಸಾವಯವ ಬೆಲ್ಲವನ್ನು ಮಾಡೋಕ್ಕೆ ಅವಕಾಶ ಆಗುತ್ತೆ. ಸಾವಯವ ಬೆಲ್ಲನೂ ಸಹ ಅದರ ಉತ್ಪಾದನೆಯೂ ಆಗ್ತಾ ಇದೆ, ಆಗ್ತಾ ಇದೆ ಕೆಲವು ಸ್ವಲ್ಪ ಮಟ್ಟಿಗೆ ಸಣ್ಣ ಪ್ರಮಾಣದಲ್ಲಿ ಆಗ್ತಾ ಇದೆ. ಆದರೆ ಅಟ್ಲೀಸ್ಟ್ ನಾವು ಬೆಲ್ಲ ಮಾಡುವಾಗ ಯಾವುದೇ ವಿಷಯವನ್ನು ಬಳಸದೇನೆ ರಾಸಾಯನಿಕ ವಸ್ತುಗಳನ್ನು ಬಳಸದೇನೆ ಮಾಡಿದ್ರೆ ಎಷ್ಟೋ ಉಪಯೋಗ ವ್ಯತ್ಯಾಸಗಳನ್ನು ಗುರುತಿಸಿದ್ದೀರಿ. ಈಗ ಒಂದು ಈ ಹಾನಿಕಾರಕ ರಾಸಾಯನಿಕಗಳನ್ನು ಬಳಸದೆ ಮಾಡಿರುವಂತಹ ಬೆಲ್ಲಕ್ಕೂ ಸಾವಯವ ವಿಧಾನದಲ್ಲೇ ಕಬ್ಬನ್ನು ಬೆಳೆದು ಸಾವಯವ ಪದ್ಧತಿಯಲ್ಲೇ ಬೆಲ್ಲದ ತಯಾರಿಕೆಯನ್ನು ಮಾಡಿರೋದ್ರಲ್ಲಿ ಉತ್ಪನ್ನದಲ್ಲಿ ಏನು ಬದಲಾವಣೆಗಳನ್ನು? ಅದೇ ಇವಾಗ ಸಾವಯವ ಬೆಲ್ಲ ಅಂತಂದ್ರೆ ಏನಾಗುತ್ತೆ, ಕಬ್ಬಿಗೆ ಭಾಳ ಹೆಚ್ಚಿನ ಪ್ರಮಾಣದಲ್ಲಿ ಪೋಷಕಾಂಶಗಳು ಬೇಕಾಗಿರೋದ್ರಿಂದ ಸಾವಯವ ವಿಧಾನದಲ್ಲೇ ನೀವು ಪೋಷಕಾಂಶಗಳನ್ನು ನೀವು ಒದಗಿಸ್ಲಿಕ್ಕಾದರೆ ಒಳ್ಳೆಯದು, ಇಲ್ಲದೇ ಇದ್ರೆ ಏನಾಗುತ್ತೆ, ಕಬ್ಬಿನ ಇಳುವರಿ ಕಡಿಮೆ ಆಗುತ್ತೆ. ಸಾವಯವ ವಿಧಾನದಲ್ಲಿ ನೀವು ಪೋಷಕಾಂಶಗಳನ್ನೆಲ್ಲ ಪೂರೈಸೋ ಒಂದು ಸಾಮರ್ಥ್ಯ ಇದೆ, ನಿಮಗೆ ತಾಕತ್ತಿದೆ ಅಂತಂದರೆ ಖಂಡಿತವಾಗ್ಲೂ ಸಾವಯವ ವಿಧಾನದಲ್ಲಿ ಕಬ್ಬನ್ನು ಬೆಳಿಬೋದು. ಆದರೆ ವಿಶೇಷವಾಗಿ ಕಬ್ಬಿಗೆ ಪೋಷಕಾಂಶಗಳ ಒಂದು ಅವಶ್ಯಕತೆ ಜಾಸ್ತಿ ಇದೆ, ಯಾಕೆಂದರೆ ಒಂದು ವರ್ಷ ದೀರ್ಘಾವಧಿ ಬೆಳೆ, ಒಂದು ವರ್ಷ ಇರುತ್ತೆ ಭೂಮಿನಲ್ಲಿ. ಹಾಗಾಗಿ ಪೋಷಕಾಂಶಗಳನ್ನು ನಿರ್ವಹಣೆ ಮಾಡಲಿಕ್ಕೆ ನಿಮ್ಗೆ ಸಾಧ್ಯವಾಗುತ್ತೆ ಅನ್ನೋದಾದರೆ ಸಾವಯವ ವಿಧಾನಗಳಿಂದ, ಅಂದರೆ ಈ ಒಂದು ರಸಗೊಬ್ಬರಗಳನ್ನು ಬಳಸದೇನೆ ಖಂಡಿತವಾಗ್ಲೂ ಮಾಡ್ಬೋದು. ಮಾಡಿದಾಗ ನಿಮಗೆ ಖಂಡಿತವಾಗ್ಲೂ ಒಳ್ಳೆಯ ಒಂದು ಭೂಮಿಯ ಫಲವತ್ತತೆ ದೃಷ್ಟಿಯಿಂದನೂ ಒಳ್ಳೆಯದು. ಆದರೆ ಇಲ್ಲಿ ತುಂಬ ವ್ಯತ್ಯಾಸ ಆಗಲ್ಲ ಇಲ್ಲಿ, ಯಾಕೆಂತಂದರೆ ಈ ನಾವು ಬೆಲ್ಲ ಮಾಡೋ ಇದರಲ್ಲಿ ವಿಧಾನದಲ್ಲಿ ತುಂಬ ವ್ಯತ್ಯಾಸ ಆಗಲ್ಲ ಸಾವಯವ ಬೆಲ್ಲ ಮತ್ತು ಇದಕ್ಕೆ. ಆದರೆ ಸಾವಯವ ಬೆಲ್ಲ ಮಾಡಿದ್ರೆ ಇನ್ನೂ ಖಂಡಿತವಾಗ್ಲೂ ಈ ಒಂದು ಕಬ್ಬಿಗಿಂತ, ಏನು ರಾಸಾಯನಿಕ ಬಳಸಿ ಮಾಡ್ತಕ್ಕಂಥ ಕಬ್ಬಿಗಿಂತ ಒಳ್ಳೆಯದು. ಆದರೆ ಅದಕ್ಕೆ ಪೋಷಕಾಂಶಗಳ ಒಂದು ಒದಗಿಸ್ಲಿಕ್ಕೆ ಸಾಮರ್ಥ್ಯ ಇದ್ದರೆ ಖಂಡಿತವಾಗ್ಲೂ ಸಾವಯವ ವಿಧಾನದಲ್ಲಿ ಕಬ್ಬನ್ನು ಬೆಳಿಬೋದು, ಬೆಳೆದು ಬೆಲ್ಲ ಮಾಡಿದ್ರೆ ಒಳ್ಳೆಯದು. ಇನ್ನು ಇನ್ನೆರಡು ವಿಚಾರಗಳು ಬರುತ್ತೆ. ಇನ್ನೊಂದು ಆರ್ಥಿಕತೆ. ಈಗ ಕಬ್ಬು ಬೆಳೆಗಾರನಿಗೆ ಸಕ್ಕರೆ ಫ್ಯಾಕ್ಟ್ರಿಗೆ ಕೊಡೋದು ಒಳ್ಳೇದು ಅನ್ಸುತ್ತೋ, ಅಥವಾ ಬೆಲ್ಲದ ತಯಾರಿಕೆಯಲ್ಲಿ ತೊಡಗೋದು ಲಾಭದಾಯಕ? ಕಬ್ಬು ಬೆಳೆಯೋ ರೈತ ಏನು ಯೋಚನೆ ಮಾಡ್ತಾನೆ ಅಂತಂದ್ರೆ, ನಮಗೆ ಯಾವಕ್ಕೆ ತಲೆನೋವು, ಯಾಕೆ ಈಗ ಬೆಲ್ಲ ಮಾಡೋದು ಅಷ್ಟೇನು ಸುಲಭ ಅಲ್ಲ, ಬೆಲ್ಲ ಅಲೆ ಮನೆಗಳನ್ನು ನಿರ್ವಹಣೆ ಮಾಡೋದು ಏನಷ್ಟು ಸುಲಭ ಅಲ್ಲ, ಕಷ್ಟ ಇರುತ್ತೆ. ಆ ಕಬ್ಬನ್ನ ಕಟಾವು ಮಾಡಿ ತಂದು ಬೆಲ್ಲ ಮಾಡಿ ಅದನ್ನು ಮಾರುಕಟ್ಟೆ ಮಾಡೋದು. ಆದರೆ ಇಲ್ಲಿ ಒಂದು ಏನೇ ಗಮನಿಸಬೇಕು ಅಂತಂದರೆ, ನೀವು ರಾಸಾಯನಿಕ ಮುಕ್ತ ಬೆಲ್ಲವನ್ನು ಮಾಡಿ ನೀವು APMC ಮಾರ್ಕೆಟನ್ನು ಇನ್ನೊಂದು ಮಾರ್ಕೆಟಲ್ಲಿ ಮಾಡಿದ್ರೆ ನಿಮ್ಗೆ ಏನೇನು ಲಾಭ ಸಿಗಲ್ಲ. ಇದಕ್ಕೆ ವಿಶೇಷವಾದ ಮಾರುಕಟ್ಟೆನೇ ಇದಕ್ಕೆ ನಿರ್ಮಾಣ ಮಾಡ್ಕೋಬೇಕಾಗುತ್ತೆ, ಅದು ಬಹಳ ಮುಖ್ಯ. ಇವಾಗ ನಮ್ಮಲ್ಲಿ ತಯಾರಾದಂಥ ಬೆಲ್ಲವನ್ನು ನಾವು ಸುಮಾರು 65 ಪ್ರಾರಂಭ ಮಾಡಿದ್ವಿ, 65-75 ರೂಪಾಯಿಗೆ ಒಂದು KGಗೆ ಮಾರಾಟ ಮಾಡ್ತಾ ಇದ್ದೀವಿ. ಅಂದರೆ ಈ ಒಂದು ಕಬ್ಬಿಗೆ ಯಾಕೆ ಇದಕ್ಕೆ ಜಾಸ್ತಿ ರೇಟು ಅಂತ ಕೇಳ್ಬೋದು ಕೆಲವರು, ಏನು ಅಂತಂದರೆ ಈ ಒಂದು ಬೆಲ್ಲಕ್ಕೆ, ರಾಸಾಯನಿಕ ಮುಕ್ತ ಬೆಲ್ಲಕ್ಕೆ ಅಥವಾ ಸಾವಯವ ಬೆಲ್ಲಕ್ಕೆ ಏನಾಗುತ್ತೆ, ಒಂದು ಈ ಕಬ್ಬು ಎಲ್ಲ ನಾನು ಆವಾಗಲೇ ಹೇಳಿದಾಗ ಎಲ್ಲ ಕಬ್ಬಲ್ಲೂ ಮಾಡೋಕ್ಕಾಗಲ್ಲ ಒಂದು, ಆಮೇಲೆ ಮೇಲ್ಭಾಗವನ್ನು ಸರಿಯಾಗಿ ತೆಗೆದೇ ಹೋದರೆ ಕಬ್ಬು ಬೆಲ್ಲ ಮಾಡಲಿಕ್ಕೆ ಆಗೋಲ್ಲ, ಸಾಧ್ಯ ಆಗೋದಿಲ್ಲ. ಜೊತೆಗೆ ಇದಕ್ಕೆ ನಾನು ಆವಾಗಲೇ ಹೇಳಿದೆ, ಈ ಒಂದು ಕಲ್ಮಶಗಳನ್ನು ತೆಗಿಬೇಕಾದ್ರೆ ಹೆಚ್ಚಿನ ಒಂದು ಕಾರ್ಮಿಕರ ಅವಶ್ಯಕತೆ ಇರುತ್ತೆ, ಹಾಗಾಗಿ ಖರ್ಚಲ್ಲಿ ಸ್ವಲ್ಪ ಜಾಸ್ತಿ ಬರೋದ್ರಿಂದ ಈ ಒಂದು ರಾಸಾಯನಿಕ ಮುಕ್ತ ಬೆಲ್ಲ ತಯಾರು ಮಾಡಲಿಕ್ಕೆ ಸ್ವಲ್ಪ ಇದರ ಬೆಲೆ ಜೊತೆಗೆ ಪ್ರೀಮಿಯಂ ಪ್ರೈಸ್ ಮಾಡಲೇಬೇಕು. ನಾವು ಮಾಮೂಲಿ ಬೆಲ್ಲಕ್ಕೂ ಇದಕ್ಕೂ ಎರಡಕ್ಕೂ ಹೋಲಿಸಿದಾಗ ಇದಕ್ಕೆ ಸ್ವಲ್ಪ ಪ್ರೀಮಿಯಂ ಪ್ರೈಸ್ ಅಥವಾ ಒಂದು ಹೆಚ್ಚಿನ ಒಂದು ಬೆಲೆಯನ್ನು ಇಡಬೇಕಾಗುತ್ತೆ. ಆ ದೃಷ್ಟಿನಲ್ಲಿ ಈ ಒಂದು ಬೆಲ್ಲ ಮಾಮೂಲಿ ಕೆಮಿಕಲ್ ಬೆಲ್ಲಕ್ಕಿಂತ ಸ್ವಲ್ಪ ಜಾಸ್ತಿ ರೇಟ್ ಆಗೇ ಆಗುತ್ತೆ. ಹಾಗಾಗಿ ಇದಕ್ಕೆ ವಿಶೇಷವಾಗಿ ಕೆಲವರು ಇದಕ್ಕೆ ಗ್ರಾಹಕರಿದ್ದಾರೆ, ಆ ಗ್ರಾಹಕರನ್ನು ಹಿಡಿದಿಟ್ಕೊಂಡು ಅವ್ರಿಗೆ ಪೂರೈಸಿದ್ದೇ ಆದಲ್ಲಿ ಖಂಡಿತವಾಗ್ಲೂ ಇದರಲ್ಲಿ ಸಾಕಷ್ಟು ಲಾಭ ಇದೆ. ಇಲ್ಲಿ ಕೆಲವರು ಮೈಸೂರಲ್ಲೂ ಅಷ್ಟೇ, ಕೆಲವರು ಸಾವಯವ ಬೆಲ್ಲ ಮತ್ತು ರಾಸಾಯನಿಕ ಬೆಲ್ಲ ಅಂತ ಇಲ್ಲಿ ಪ್ರತಿ ಭಾನುವಾರ ಬಂದು ಎಲ್ಲ ಆಫೀಸ್ಗಳಲ್ಲಿ ಇನ್ನೊಂದು ಕಡೆ ಮತ್ತೊಂದು ಕಡೆ ಇಲ್ಲೇ ಮೈಸೂರು ಸಿಟಿನಲ್ಲಿ ಮಾರ್ತಕ್ಕಂಥ ಇದನ್ನು ನೋಡಿದ್ದೀವಿ. ಅದೇ ರೀತಿ ಬೆಂಗಳೂರಿನಲ್ಲಿ ಸಾಕಷ್ಟು ಔಟ್ಲೆಟ್ಗಳಿದ್ದಾವೆ, ಅಂದರೆ ಒಂದು ಈ ಮಳಿಗೆಗಳು. ಈಗ ಗ್ರಾಹಕರು ಆ ದೃಷ್ಟಿಯಲ್ಲಿ ಹೇಗೆ ಎಷ್ಟು ಮಟ್ಟಿಗೆ ಇದು ಭಾಳ ಮುಖ್ಯವಾಗಿ ಗ್ರಾಹಕರಿಗೆ ಏನು ಅಂತಂದರೆ, ಇವಾಗ ನೀವು ಮಾರುಕಟ್ಟೆಗೆ ಹೋದರೆ ನೀವು ಬೆಲ್ಲ ನೋಡಿದ ತಕ್ಷಣ ಬೆಳ್ಳಗಿದೆ ಅಂತಂದರೆ ಅದು ಕೆಮಿಕಲ್ ಜಾಗರಿ, ಈಸಿಯಾಗಿ ನಿರ್ಧಾರ ಮಾಡ್ಬೋದು. ತುಂಬ ಬೆಳ್ಳಗಿದೆ ಅಂತಂದರೆ ರಾಸಾಯನಿಕ ಮುಕ್ತ ಬೆಲ್ಲ ಅಥವಾ ಸಾವಯವ ಬೆಲ್ಲದಲ್ಲಿ ನೀವು ಪೂರ್ತಿ ಬೆಳ್ಳಿಗೆ ಅಥವಾ ಬ್ಲೀಚ್ಡ್ ಜಾಗರಿ ಅಂತೀವಿ, ನಮ್ಮ ಬಿಳಿ ಶರ್ಟ್ ಇದ್ದಂಗೆ ಇರುತ್ತದು, ಅಷ್ಟು ಬೆಳ್ಳಿಗೆ ಇರುತ್ತೆ ಬೆಲ್ಲ. ಆ ರೀತಿ ಬಣ್ಣ ಕೊಡಬೇಕಾದ್ರೆ ನೀವು ಕೆಮಿಕಲ್ಸ್ ಹಾಕದೆ ಬಣ್ಣ ಕೊಡಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಆ ರೀತಿ ಬಣ್ಣ ಇದೆ ಅಂತಂದರೆ ಆ ಬೆಲ್ಲ ಕೆಮಿಕಲ್ಸ್ ಹಾಕಿದ್ದಾರೆ ಅಂತಲೇ ಅರ್ಥ, ಡೌಟೇ ಬೇಕಾಗಿಲ್ಲ ಅದಕ್ಕೆ. ಹಾಗಾಗಿ ಆ ಬೆಳ್ಳಗಿರೋ ಬೆಲ್ಲವನ್ನು ಮತ್ತು ಈ ಒಂದು ಇನ್ನು ಕೆಲವರು ಏನು ಮಾಡ್ತಾ ಇದ್ದಾರೆ, ಏನು ಮಡ್ಡಿ ತೆಗೆದೇ ಇದ್ದರೂ ಇದು ಬೆಲ್ಲ ಕಪ್ಪಾಗಿ ಬರುತ್ತೆ. ನೀವು ಇದನ್ನು ಮಾಡೋವಾಗ ಕಬ್ಬಿನ ಹಾಲನ್ನು ಕುದಿಸೋವಾಗ ಮಡ್ಡಿ ತೆಗೆದೇ ಸುಮ್ಮನೆ ಬಿಟ್ಬಿಟ್ರೆ ಬೆಲ್ಲ ಕಪ್ಪಾಗ್ಬಿಡುತ್ತೆ. ಯಾಕೆ ಕಪ್ಪಾಗುತ್ತೆ ಅಂತಂದರೆ, ಈ ಒಂದು ಕಬ್ಬಿನ ಹಾಲಿನಲ್ಲಿ ಬಹಳ ವಿಶೇಷವಾಗಿ ಬೇರೆ ಬೇರೆ ಅಂಶಗಳಿರ್ತವೆ, ಅದರಲ್ಲಿ ಬಹಳ ಮುಖ್ಯವಾಗಿ ಫೀನಾಲ್ ಅಂಶಗಳು ಅಂತ ಹೇಳ್ತೀವಿ. ಈ ಫೀನಾಲ್ ಅಂಶಗಳು ಆಕ್ಸಿಡೇಷನ್ ಆಫ್ ಫೀನಾಲ್ ಅಂತೀವಿ, ಅಂದರೆ ಇದು ಆಮ್ಲಜನಕದ ಜೊತೆ ಸಂಯೋಗ ಆಗಿ ಈ ಒಂದು ಕಪ್ಪು ಬಣ್ಣವನ್ನು ಕೊಡ್ತೇವೆ. ಸಾಮಾನ್ಯವಾಗಿ ನಾವು ಸೇಬನ್ನು ಕಟ್ ಮಾಡಿಟ್ಟರೆ ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ಒಂಥರ ಬಣ್ಣ ಬರುತ್ತೆ ನೋಡಿ, ಒಂಥರ ತುಕ್ಕಿಡ್ದಂಗೆ, ತುಕ್ಕಿನ ಬಣ್ಣ. ಅದೇನಕ್ಕಾಗುತ್ತೆ, ಫಿನಾಲ್ಸ್ ಅದರಲ್ಲಿರ್ತಕ್ಕಂಥ ಫಿನಾಲಿಕ್ ಕಾಂಪೌಂಡ್ಸು ವಾತಾವರಣದಲ್ಲಿರೋ ಆಮ್ಲಜನಕ ಜೊತೆ ಪ್ರತಿಕ್ರಿಯೆ ನಡೆದು ಅದು ಆ ಬಣ್ಣ ಬರುತ್ತೆ. ಅದೇ ರೀತಿ ಬೆಲ್ಲದಲ್ಲೂ ಅಷ್ಟೇ, ನೀವು ಏನು ತೆಗೆದೇ ಹೋದರೆ ಮಡ್ಡಿನ ಅಥವಾ ಒಂದು ಇಂಪ್ಯೂರಿಟೀಸ್ ಅಥವಾ ಕಲ್ಮಶವನ್ನು ಆ ಒಂದು ಕಪ್ಪು ಬಣ್ಣ ಬರುತ್ತೆ. ಇನ್ನೊಂದು ಮುಖ್ಯ ಕಾರಣ ಅಂತಂದರೆ ಕಪ್ಪು ಬಣ್ಣ ಬರಲಿಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಸುಣ್ಣ. ನಾನು ಹೇಳಿದೆ 6.4-6.6 pH ಸುಧಾರವನ್ನು ಸರಿದೂಗಿಸಬೇಕು ಅಥವಾ ಇದು ಮಾಡಬೇಕು, ನ್ಯೂಟ್ರಲೈಸ್ ಮಾಡಬೇಕು ಅಂತ. ನೀವು 7 pH 7 ಪೂರ್ತಿ ಕಪ್ಪು ಆಗಿಬಿಡುತ್ತೆ ಬೆಲ್ಲ, ಅಂದರೆ ಸುಣ್ಣದ ಅಂಶ ಜಾಸ್ತಿ ಆದರೂ ಸಹ ಕಪ್ಪಾಗುತ್ತೆ. ಈ ಮಡ್ಡಿ ಅಥವಾ ಇಂಪ್ಯೂರಿಟೀಸ್ ಕಲ್ಮಶಗಳನ್ನು ತೆಗೆದೇ ಹೋದರೂ ಕಪ್ಪಾಗುತ್ತೆ, ಎರಡೂ ಕಾರಣದಿಂದ ಕಪ್ಪಾಗುತ್ತೆ. ಕೆಲವರು ಇದನ್ನೇ ಸಾವಯವ ಬೆಲ್ಲ ಅಂತಲೂ ಮಾರ್ತಾ ಇರತಕ್ಕಂಥದ್ದು ಸನ್ನಿವೇಶನೂ ಇದೆ. ಹಾಗಾಗಿ ಸಾವಯವ ಬೆಲ್ಲ ಅಂತಂದರೆ ವಿಶೇಷವಾಗಿ ಏನಿಲ್ಲ, ಕಬ್ಬನ್ನು ಗದ್ದೆನಲ್ಲಿ ಕಬ್ಬಿಗೆ ಏನೂ ರಾಸಾಯನಿಕ ವಸ್ತುಗಳನ್ನು ಉಪಯೋಗಿಸದೆ ಆಲೆ ಮನೆಯಲ್ಲಿ ಕೆಮಿಕಲ್ಸ್ ಹಾಕದೇ ಮಾಡಿರ್ತಕ್ಕಂಥ ಬೆಲ್ಲ ಸಾವಯವ ಬೆಲ್ಲ. ಇನ್ನು ರಾಸಾಯನಿಕ ಮುಕ್ತ ಬೆಲ್ಲ ಅಂದರೆ ಮಾಮೂಲಿ ವಿಧಾನದಲ್ಲಿ ಕಬ್ಬನ್ನು ಬೆಳೆದು ಅಂದರೆ ಗೊಬ್ಬರ ರಸಗೊಬ್ಬರಗಳನ್ನೆಲ್ಲ ಪೂರೈಸಿ ಅದಕ್ಕೆ ಬೆಳೆದು ನಂತರ ಇಲ್ಲಿ ಆಲೆ ಮನೆಯಲ್ಲಿ ಮಾಡುವಾಗ ಯಾವುದೇ ರಾಸಾಯನಿಕ ವಸ್ತುಗಳನ್ನು ಉಪಯೋಗಿಸದೆ ಮಾಡ್ತಕ್ಕಂಥ ಬೆಲ್ಲ ರಾಸಾಯನಿಕ ಮುಕ್ತ ಬೆಲ್ಲ ಅಟ್ಲೀಸ್ಟ್ ನಾವು ಮೊದಲನೇ ಹಂತವಾಗಿ ರಾಸಾಯನಿಕ ಮುಕ್ತ ಬೆಲ್ಲದ ಕಡೆ ಹೆಚ್ಚಿನ ಒಂದು ಒಲವನ್ನು ಕೊಡೋಣ ಅನ್ನೋದು ನನ್ನ ಒಂದು ಇದು ಅನಿಸಿಕೆ. ಈ ರೀತಿ ಮಾಡಿಕೊಂಡು ಖಂಡಿತವಾಗ್ಲೂ ನಾನು ಆವಾಗಲೇ ಹೇಳಿದಾಗೆ ಈ ಮಾರುಕಟ್ಟೆನ ಅವ್ರದ್ದೇ ಮಾರುಕಟ್ಟೆ ಇವಾಗ ಸದ್ಯಕ್ಕೆ ಈ ರೀತಿ ಇದೆ. ಇನ್ನು ಕೆಲವು ದೇಶ ವಿದೇಶಗಳಲ್ಲೂ ಸಹ ಬೇಡಿಕೆ ಇದೆ ಸಾವಯವ ಬೆಲ್ಲ ಮತ್ತು ರಾಸಾಯನಿಕ ಮುಕ್ತ ಬೆಲ್ಲಕ್ಕೆ. ಉದಾಹರಣೆಗೆ ಗಲ್ಫ್ ಕಂಟ್ರೀಸು ಮತ್ತು ಅಮೆರಿಕಾದಲ್ಲಿ ಸಾಕಷ್ಟು ಬೇಡಿಕೆ ಇದೆ. ಇದಕ್ಕೆ ಸ್ವಲ್ಪ ಪರಿಶ್ರಮ ಮಾಡಬೇಕಾಗುತ್ತದಕ್ಕೆ ಈ ಮಾಡ್ತಕ್ಕಂಥ ರೈತರು ರಾಸಾಯನಿಕ ಜೊತೆ ಪ್ರಮಾಣ ಕಡಿಮೆ ಮಾಡಬೇಕು ಅಂತಂದರೆ ಈ ರೀತಿ ಮಾಡಿಕೊಂಡು ನಿಧಾನಕ್ಕೆ ಅಂದರೆ ಹಂತ ಹಂತವಾಗಿ ಬರುತ್ತೆ. ನಮ್ಮ ದೇಶದಲ್ಲೂ ಸಹ ಇವಾಗ ಸಾಕಷ್ಟು ಜನ ಇವಾಗ ಎಲ್ಲ ಈ ರಾಸಾಯನಿಕ ಮುಕ್ತ ಬೆಲ್ಲವನ್ನೇ ಉಪಯೋಗಿಸ್ತಾ ಇದ್ದಾರೆ. ಪೂರ್ಣ ಪ್ರಮಾಣದಲ್ಲಿ ಇದನ್ನೇ ಉಪಯೋಗಿಸ್ತಕ್ಕಂಥ ಸಮಯ ಬಂದೇ ಬರುತ್ತೆ ಖಂಡಿತವಾಗ್ಲೂ. ಸ್ವಲ್ಪ ಟೈಮ್ ತೊಗೋಬೋದು ಅಷ್ಟೇ. ಅದು ಇನ್ನು ಬೆಲ್ಲದ ಪಾರ್ಕ್ನ ಮುಖ್ಯಸ್ಥರು ನೀವು, ಈ ಬೆಲ್ಲದ ಪಾರ್ಕ್ನಲ್ಲಿ ಈ ರೀತಿ ಬೆಲ್ಲದ ಉತ್ಪಾದನೆಯಲ್ಲಿ ತೊಡಗಿಸ್ಕೊಳ್ಬೇಕು ಅನ್ನೋರಿಗೆ ಯಾವ ರೀತಿ ಮಾಹಿತಿ ಮಾರ್ಗದರ್ಶನ ತರಬೇತಿ ಸಿಗ್ತಾ ಇದೆ? ಖಂಡಿತ ಅವರು ನಾವು ಈ ಬೆಲ್ಲದ ಒಂದು ಬೆಲ್ಲ ತಯಾರಿಕೆ ವಿಧಾನಗಳು, ರಾಸಾಯನಿಕ ಮುಕ್ತ ಬೆಲ್ಲ ತಯಾರಿಕೆ ವಿಧಾನ ಮತ್ತು ಈ ಬೆಲ್ಲದ ಆಲೆಮನೆಗಳನ್ನು ನಿರ್ಮಾಣ ಮಾಡಲಿಕ್ಕೆ ಅದಕ್ಕೆಲ್ಲ ತಾಂತ್ರಿಕವಾಗಿ ನಾವು ಅವ್ರು ಬಂದರೆ ನಾವು ಅವ್ರಿಗೆ ಸಾಕಷ್ಟು ತಾಂತ್ರಿಕ ಮಾಹಿತಿಗಳನ್ನು ಕೊಡ್ತಾ ಇದ್ದೀವಿ. ಜೊತೆಗೆ ತರಬೇತಿನೂ ಸಹ ನಾವು ಸುಮಾರು ಸಾಕಷ್ಟು ತರಬೇತಿಗಳನ್ನು ಮಾಡಿ ಇವಾಗ ಸುಮಾರು 300-350 ಈ ಆಲೆಮನೆ ರೈತರಿಗೆ ತರಬೇತಿ ಆಗಲೇ ಕೊಟ್ಟಿದ್ದೀವಿ. ತರಬೇತಿನೂ ಕೊಟ್ಟಿದ್ದೀವಿ ನಮ್ಮ ಬೆಲ್ಲದ ಪಾರ್ಕ್ನಲ್ಲಿ. ಅಂದರೆ ರಾಸಾಯನಿಕ ಬೆಲ್ಲ ಮಾಡಲಿಕ್ಕೆ ಏನೆಲ್ಲ ಅಂಶಗಳನ್ನು ನಾವು ಅದನ್ನು ಮನಸ್ಸಲ್ಲಿಟ್ಕೋಬೇಕು ಮತ್ತು ಯಾವ ರೀತಿ ಕಬ್ಬಿನ ಬೇಸಾಯ ಮಾಡಬೇಕು ಇದೆಲ್ಲದರ ಬಗ್ಗೆನೂ ಸಹ ತರಬೇತಿನ ಅವ್ರಿಗೆ ಕೊಡ್ತಾ ಇದ್ದೀವಿ. ಈಗ ಆಲ್ರೆಡಿ ಸಾಕಷ್ಟು ಆಲೆಮನೆ ರೈತರಿಗೆ ಕೊಟ್ಟು ಇದ್ದೀವಿ. ಇನ್ನು ಮುಂದೆ ಬರೋವರೆಗೂ ಸಹ ಖಂಡಿತ ಅವರು ಹೆಚ್ಚಿನ ಪ್ರಮಾಣದಲ್ಲಿ ಬಂದರೆ ನಾವು ತರಬೇತಿನ ಕೊಡ್ತಾ ಇದ್ದೀವಿ. ಜೊತೆಗೆ ಈ ಗ್ರಾಹಕರಲ್ಲೂ ಸಹ ನಾವು ಒಂದು ಅರಿವನ್ನು ಮೂಡಿಸ್ತಕ್ಕಂಥ ಒಂದು ಕಾರ್ಯವನ್ನು ಸಹ ಮಾಡ್ತಾ ಇದ್ದೀವಿ. ಯಾಕೆಂತಂದರೆ ಇದು ಯಾಕೆ ಈ ಥರ ಬಿಳಿ ಬೆಲ್ಲ ಅಥವಾ ಈ ಕೆಮಿಕಲ್ ಬೆಲ್ಲ ಶುರುವಾಯಿತು ಅಂತಂದರೆ ಗ್ರಾಹಕರ ಒಂದು ಬೇಡಿಕೆ, ಬೆಳ್ಳಿಗಿರೋ ಬೆಲ್ಲಕ್ಕೆ ಬೇಡಿಕೆ ಜಾಸ್ತಿ ಇರೋದ್ರಿಂದ ಅವ್ರು ಮಾಡ್ತಾ ಇದ್ದಾರೆ. ಗ್ರಾಹಕರಲ್ಲೇ ಪರಿವರ್ತನೆ ಆದರೆ ಈ ಒಂದು ರಾಸಾಯನಿಕ ಮುಕ್ತ ಬೆಲ್ಲ ಅಥವಾ ಸಾವಯವ ಬೆಲ್ಲವನ್ನು ಉಪಯೋಗಿಸೋಣ ಅನ್ನೋ ಒಂದು ಪರಿಜ್ಞಾನ ಬಂದರೆ ಖಂಡಿತವಾಗ್ಲೂ ಇವರು ಸಹ ರೈತರು ಆಲೆಮನೆ ರೈತರು ಸಹ ಅದನ್ನೇನು ಉತ್ಪಾದನೆ ಮಾಡಬೇಕು ಅಂತೇನು ಆಸೆ ತೋರಿಸಲ್ಲ. ಹಾಗಾಗಿ ಗ್ರಾಹಕರಲ್ಲಿ ಆ ಒಂದು ಅರಿವು ಮೂಡಿಸೋಕ್ಕಂಥ ಕಾರ್ಯಕ್ರಮವನ್ನು ಸಹ ಸಾಕಷ್ಟು ಮಾಡ್ತಾ ಇದ್ದೀವಿ ಅಲ್ಲಿ. ಜೊತೆಗೆ ಆಲೆಮನೆ ರೈತರಿಗೂ ಸಹ ಎರಡು ಕಡೆಯಿಂದನೂ ಸಹ ಬಂದರೆ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಈ ಒಂದು ರಾಸಾಯನಿಕ ಬೆಲ್ಲಕ್ಕೆ ಹೆಚ್ಚಿನ ಒಂದು ಬೇಡಿಕೆ ಬರುತ್ತೆ. ಜೊತೆಗೆ ಇವಾಗ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಒಂದು ಆತ್ಮನಿರ್ಭರ್ ಭಾರತ ಒಂದು ಯೋಜನೆ ಅಡಿಯಲ್ಲಿ ಒನ್ ಡಿಸ್ಟ್ರಿಕ್ಟ್ ಒನ್ ಕಮಾಡಿಟಿ ಒನ್ ಕ್ರಾಪ್ ಅಂತ ಹೇಳಿ ಇದು ಮಾಡಿದ್ದಾರೆ. ಒಂದು ಡಿಸ್ಟ್ರಿಕ್ಟ್ ಮಂಡ್ಯಾಗೆ ಬೆಲ್ಲನ ಗುರುತಿಸಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಈ ಆಲೆಮನೆಗಳಿಗೆಲ್ಲ ಒಂದು ಕಾಯಕಲ್ಪ ಬರುತ್ತೆ ಅಂತಲೇ ನನ್ನ ಭಾವನೆ. ಯಾಕೆಂತಂದರೆ ಇವಾಗ ಇರತಕ್ಕಂಥ ಆಲೆಮನೆಗಳನ್ನೇ ಪುನಶ್ಚೇತನ ಮಾಡಿ ಅದಕ್ಕೆ ಹೆಚ್ಚಿನ ಒಂದು ಒತ್ತು ಕೊಟ್ಟು ಸರ್ಕಾರದಿಂದ ಹೆಚ್ಚಿನ ಒಂದು ಅನುದಾನಗಳನ್ನು ಕೊಟ್ಟು ಮಾಡ್ತಕ್ಕಂಥ ಒಂದು ಇದು ಯೋಜನೆ ಸಿದ್ಧ ಆಗ್ತಾ ಇದೆ. ಅದಾದರೆ ಖಂಡಿತವಾಗ್ಲೂ ಸಾಕಷ್ಟು ರೈತರಿಗೆ, ಮುಂದೆ ಬರ್ತಕ್ಕಂಥ ರೈತರಿಗೆ, ಆಲೆಮನೆ ರೈತರಿಗೆ ಖಂಡಿತವಾಗ್ಲೂ ಅನುಕೂಲ ಆಗಲಿದೆ ಅಂತೇಳಿ ನನ್ನ ಆಶಯ. ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ. ಸಾಮಾನ್ಯವಾಗಿ ಒಂದು ನೀರು, ಆ ನೀರು ಕುಡಿಯೋದಕ್ಕೆ ಯೋಗ್ಯವಾಗಿದೆಯೇ ಅಂತ ತಿಳ್ಕೊಳ್ಳೋದಕ್ಕೆ ಪರೀಕ್ಷಾ ಕೇಂದ್ರಗಳಿಗೆ ತೆಗೆದುಕೊಂಡು ಹೋಗ್ತೀವಿ. ಅದರ ಪಿ ಎಚ್ ವ್ಯಾಲ್ಯೂ ಏನಿದೆ, ಅದರಲ್ಲಿರುವಂತಹ ಲವಣಗಳು ಎಲ್ಲ ತಿಳ್ಕೊಳ್ತೀವಿ. ನೀರಾಯಿತು, ಇನ್ನು ಉಪಯೋಗಿಸುವಂಥ ಎಣ್ಣೆಯಲ್ಲಿ ಅದು ಆರೋಗ್ಯಕ್ಕೆ ಒಳ್ಳೆಯದಾ ಏನು, ಅದರಲ್ಲಿರೋ ಅಂಶಗಳನ್ನು ತಿಳ್ಕೊಳ್ತೀವಿ. ಇದೇ ಥರ ಒಬ್ಬ ಗ್ರಾಹಕ ಅಥವಾ ಬೆಲ್ಲದ ಉತ್ಪಾದನೆ ಮಾಡಿರೋವಂಥವ್ರು ತನ್ನ ಬೆಲ್ಲದ ಒಂದು ಮೌಲ್ಯವನ್ನು, ಅಂದರೆ ಅದು ಆರೋಗ್ಯಕರ ಮೌಲ್ಯ ಆಗ್ಬೋದು ಅಥವಾ ಅದರಲ್ಲಿರೋವಂತಹ ಹಾನಿಕಾರಕ ವಸ್ತುಗಳು ಅಥವಾ ಈ ಗ್ಲೂಕೋಸ್ ಅಂಶ ಅಂತ ನೀವು ಹೇಳಿದ್ರಿ, ಸುಕ್ರೋಸ್ ಅಂಶ ಅಂತ ಹೇಳಿದ್ರಿ, ಇದನ್ನು ತಿಳ್ಕೊಳ್ಳೋದಕ್ಕೆ ತಮ್ಮಲ್ಲಿ ತೆಗೆದುಕೊಂಡು ಬಂದರೆ ಗ್ರಾಹಕನೇ ಆಗ್ಬೋದು, ಬೆಲ್ಲದ ಉತ್ಪಾದಕನೇ ಆಗ್ಬೋದು, ಮಾರಾಟಗಾರನೇ ಆಗ್ಬೋದು ಅಥವಾ ರಫ್ತು ಮಾಡುವಂಥವರೇ ಆಗ್ಬೋದು, ಪರೀಕ್ಷೆಗೆ ಅವಕಾಶ ಇದೆಯಾ? ಖಂಡಿತವಾಗ್ಲೂ. ಇವಾಗ ನಮ್ಮ ಬೆಲ್ಲದ ಪಾರ್ಕ್ನಲ್ಲಿ ಒಂದು ಈ ಒಂದು ಪ್ರಯೋಗಾಲಯವನ್ನೇ ನಾವು ನಿರ್ಮಾಣ ಮಾಡಿದ್ದೀವಿ. ಅದರಲ್ಲಿ ಬಹುತೇಕ ಮುಖ್ಯವಾಗಿ ಈ ಬೆಲ್ಲದ ಗುಣಮಟ್ಟವನ್ನು ನಿರ್ಧಾರ ಮಾಡಲಿಕ್ಕೆ ಏನೆಲ್ಲ ವಿಶ್ಲೇಷಣೆ ಮಾಡಬೇಕು ಆ ಒಂದು ಅಂಶಗಳನ್ನು ನಾವು ಅಲ್ಲಿ ಮಾಡ್ತೀವಿ. ಹೆಚ್ಚಿನ ಅಂಶ ನೀವು ಹೇಳಿದಾಗೆ ಕೆಮಿಕಲ್ಸ್ ಇದೆಯಾ ಇಲ್ವಾ ಅದರಲ್ಲಿ, ಅದನ್ನು ಮಾಡಬೇಕಾದ್ರೆ ನಾವು ಬೆಂಗಳೂರಿನಲ್ಲಿ ಬೇರೆ ಲ್ಯಾಬೊರೇಟ್ರಿಗೆ ನಾವು ಕಳಿಸ್ಬೇಕಾಗುತ್ತೆ. ಸಾಮಾನ್ಯವಾಗಿ ಬೆಲ್ಲವನ್ನು ಶ್ರೇಣೀಕರಣ ಅಂದರೆ ಗ್ರೇಡಿಂಗ್ ಮಾಡಲಿಕ್ಕೆ ನಮ್ಮಲ್ಲಿ ಎಲ್ಲ ಸೌಕರ್ಯಗಳು ಇದ್ದಾವೆ. ಅಂದರೆ ಅದರಲ್ಲಿರೋ ಸುಕ್ರೋಸ್ ಅಂಶ ಎಷ್ಟಿದೆ ಅಂತ ಹೇಳ್ಬೋದು, ಗ್ಲೂಕೋಸ್ ಅಂಶ ಎಷ್ಟಿದೆ ಅಂತ ಹೇಳ್ಬೋದು, ತೇವಾಂಶ ಮತ್ತು ಬೂದಿ ಅಂಶ, ಇವು ನಾಲ್ಕು ಅಂಶಗಳನ್ನು ಬಹಳ ಮುಖ್ಯವಾಗಿ ನೋಡ್ತೀವಿ. ಜೊತೆ ಕೆಲವು ಮಿನರಲ್ಸ್ ಅನಾಲಿಸಿಸ್ ಅಥವಾ ಒಂದು ಖನಿಜಗಳನ್ನು ಅದರಲ್ಲಿರ್ತಕ್ಕಂಥ ಖನಿಜಗಳನ್ನು ವಿಶ್ಲೇಷಣೆ ಮಾಡಲಿಕ್ಕೂ ನಮ್ಮಲ್ಲಿ ವ್ಯವಸ್ಥೆ ಇದೆ. ಹಾಗಾಗಿ ಯಾರು ಆಲೆಮನೆ ರೈತರು ಅಥವಾ ಯಾರು ಬಂದರೆ ಖಂಡಿತವಾಗ್ಲೂ ಈ ಸ್ಯಾಂಪಲ್ ಅಥವಾ ನಮೂನೆಗಳನ್ನು ವಿಶ್ಲೇಷಣೆ ಮಾಡಲಿಕ್ಕೂ ವ್ಯವಸ್ಥೆ ಇದೆ ನಮ್ಮ ಪ್ರಯೋಗಾಲಯದಲ್ಲಿ. ಜೊತೆಗೆ ಹೆಚ್ಚಿನ ಮಟ್ಟದಲ್ಲಿ ಏನಾದರೂ ಕೆಮಿಕಲ್ಸ್ ನೀವು ಆಗಲೇ ಹೇಳಿದಾಗ ಮಾಡಬೇಕು ಅಂತಂದರೆ ಬೇರೆ ಕಡೆ ಎಲ್ಲಾದರೂ ಮಾಡಿಸ್ಬೇಕಾಗ್ತದೆ, ನಮ್ಮಲ್ಲಿ ಆ ವ್ಯವಸ್ಥೆ ಇಲ್ಲ. ಬಟ್ ಇವು ಸಾಮಾನ್ಯವಾಗಿ ಗ್ರೇಡಿಂಗ್, ಜಾಗರಿ ಗ್ರೇಡಿಂಗ್ ಅಥವಾ ಬೆಲ್ಲದ ಒಂದು ಶ್ರೇಣೀಕರಣಕ್ಕೆ ಎಲ್ಲ ವ್ಯವಸ್ಥೆನೂ ಸಹ ನಮ್ಮಲ್ಲಿದೆ, ಖಂಡಿತವಾಗ್ಲೂ ಸಂಪರ್ಕ ಮಾಡ್ಬೋದು. ಬೂದಿ ಅಂಶ ಯಾವ ರೀತಿ ಕೆಟ್ಟ ಪರಿಣಾಮ ಏನು ಬೀರಲ್ವಾ? ಅಲ್ಲ, ಬೂದಿ ಅಂಶ ಅಂತಂದ್ರೆ ಬೂದಿ ಅಂತಂದ್ರೆ ಏನಿಲ್ಲ, ನೀವು ಬೆಲ್ಲವನ್ನ ಸುಟ್ಟ ನಂತರ ನಾವು ಮಫಲ್ ಫರ್ನೆಸ್ ಅಂತಿದೆ ಅದರಲ್ಲಿ ಅದರಲ್ಲಿ ಇಟ್ಟು ಪೂರ್ತಿ ಅದನ್ನ ಸುಟ್ಟ ಮೇಲೆ ಬರ್ತಕ್ಕಂತ ಒಂದು ಅದೇ ಉಳಿಯುವಂತದ್ದೇ ಬೂದಿ ಅಂಶ. ಬೂದಿ ಅಂಶ ಅಂದ್ರೆ ಎಲ್ಲ ಸುಟ್ಟೋದ ನಂತರ ಉಳಿತಕ್ಕಂತ ಅಂಶ, ಅದು ಒಂದು 2.5-3% ಅಷ್ಟು ಇಂಗಾಲದ ಅಂಶ ಅದು. ಬೂದಿ ಆಶ್ ಕಂಟೆಂಟ್, ಅದು ಆಶ್ ಕಂಟೆಂಟ್ ಅಲ್ಲಿ ಸಾಮಾನ್ಯವಾಗಿ ಮಿನರಲ್ಸ್ ಇರುತ್ತೆ, ಅದರಲ್ಲಿ ಮಿನರಲ್ಸ್ ಜಾಸ್ತಿ ಇರುತ್ತೆ. ಆ ಅಂಶ ತುಂಬ ಜಾಸ್ತಿ ಬರಬಾರ್ದು ಬೆಲ್ಲದಲ್ಲಿ. ಮತ್ತೆ ಈ ನಾನು ಹೇಳಿದಾಗಲೇ ಗ್ಲೂಕೋಸ್ ಅಂಶ ಜಾಸ್ತಿ ಇರಬಾರ್ದು, ಅದನ್ನೆಲ್ಲ ನಿರ್ಧಾರ ಮಾಡ್ಲಿಕ್ಕೆ ನಮ್ಮ ಪ್ರಯೋಗಾಲಯದಲ್ಲಿ ವ್ಯವಸ್ಥೆ ಇದೆ ಖಂಡಿತವಾಗಿ. ಡಾಕ್ಟರ್ ಕೆ ವಿ ಕೇಶವಯ್ಯ ಅವರೇ, ಬೆಲ್ಲದ ಪಾರ್ಕ್ನ ಮುಖ್ಯಸ್ಥರಾಗಿ ಪ್ರಾಧ್ಯಾಪಕರಾಗಿ ಸಾಕಷ್ಟು ವಿಷಯಗಳನ್ನು ನೀವು ತಿಳಿಸ್ಕೊಟ್ಟಿದ್ದೀರಿ. ಇನ್ನೂ ಒಂದಿಷ್ಟು ಅನುಮಾನಗಳು ನಮ್ಮ ಕೇಳಿದ್ರ ಮನಸ್ಸಿನಲ್ಲಿ ಉಳ್ಕೊಂಡಿರಬಹುದು, ಬೆಲ್ಲದ ಉತ್ಪಾದನೆ ಬಗ್ಗೆ ಆಗ್ಬೋದು, ಅಥವಾ ಅವ್ರು ಈಗಾಗಲೇ ತಯಾರಿಕೆಯಲ್ಲಿ ತೊಡಗಿಸ್ಕೊಂಡಿದ್ರೆ ರಾಸಾಯನಿಕ ಮುಕ್ತ ಬೆಲ್ಲದ ತಯಾರಿಕೆಯನ್ನು ಮಾಡಬೇಕಾದ್ರೆ ಯಾವ ಅಂಶಗಳನ್ನು ತಿಳ್ಕೊಂಡಿರಬೇಕು ಅನ್ನೋ ಒಂದು ಅಪೇಕ್ಷೆ ಇರ್ಬೋದು. ಹಾಗಾಗಿ ನಿಮ್ಮ ದೂರವಾಣಿ ಸಂಖ್ಯೆಯನ್ನು 3 ಸಾರಿ ನಿಧಾನವಾಗಿ ಕನ್ನಡದಲ್ಲಿ ಹೇಳ್ಬಿಡಿ. 9909192322 9909192322 ಮತ್ತೊಮ್ಮೆ ಹೇಳ್ತೀನಿ, 9909192322 ಒಳ್ಳೆಯದು. ಡಾಕ್ಟರ್ ಕೆ ವಿ ಕೇಶವಯ್ಯ ಅವರೇ, ಇಷ್ಟೊತ್ತು ಬೆಲ್ಲದ ಉತ್ಪಾದನೆಯಲ್ಲಿ ನಾವು ತಿಳ್ಕೊಂಡಿರಬೇಕಾದಂತಹ ಕೆಲವೊಂದು ವಿಚಾರಗಳ ಬಗ್ಗೆ, ಉತ್ಪಾದನೆ ಮಾಡುವಂಥವರು ಜೊತೆಗೆ ಗ್ರಾಹಕರು ಜೊತೆಗೆ ಕಬ್ಬಿನ ಬೆಳೆಗಾರರು ಸಹ ಒಂದು ವೇಳೆ ಅವರಿಗೆ ಬೆಲ್ಲದ ಉತ್ಪಾದನೆ ಮಾಡುವಂತಹ ಯೋಚನೆ ಇದ್ದರೆ ಅವರು ಯಾವ ರೀತಿ ತಳಿಗಳನ್ನು ಆಯ್ಕೆ ಮಾಡಿಕೊಳ್ಬೇಕು, ಎಲ್ಲ ವಿಚಾರಗಳ ಬಗ್ಗೆ ಬಹಳ ವಿವರವಾಗಿ ತಿಳಿಸ್ಕೊಟ್ಟಿದ್ದೀರಿ. ಖಂಡಿತ ಮುಂದಿನ ದಿನಗಳಲ್ಲಿ ಆರೋಗ್ಯಯುಕ್ತ ಪರಿಸರದಲ್ಲಿ ರಾಸಾಯನಿಕ ಮುಕ್ತ ಬೆಲ್ಲದ ಉತ್ಪಾದನೆ ಆಗಲಿ, ಸಾವಯವ ಬೆಲ್ಲದ ಒಂದು ಉತ್ತಮ ಅಂಶಗಳನ್ನು ಗ್ರಾಹಕರ ಗಮನಕ್ಕೂ ಮನದಟ್ಟಾಗೋ ಹಾಗೆ ನೀವು ತಿಳಿಸಿದ್ದೀರಿ. ಗ್ರಾಹಕ ತಾನು ಆಯ್ಕೆ ಮಾಡುವಂತಹ ಸಂದರ್ಭದಲ್ಲಿ ಆದಷ್ಟು ಗುಣಮಟ್ಟವನ್ನು ಗಮನದಲ್ಲಿಟ್ಕೊಂಡು ತೀರಾ ಬೆಳ್ಳಿಗಿರುವಂತಹ ಬೆಲ್ಲದ ಬದಲಾಗಿ ಒಳ್ಳೆಯ ಬೆಲ್ಲವನ್ನು ಆಯ್ಕೆ ಮಾಡುವತ್ತ ಗಮನ ಹರಿಸಲಿ ಅಂತ ನಾವು ಆಶಿಸೋಣ. ಹೀಗೆ ಮಾಡೋದ್ರಿಂದ ಮುಂದಿನ ದಿನಗಳಲ್ಲಿ ಗುಣಮಟ್ಟದ ಉತ್ಪನ್ನಕ್ಕೆ ಬೇಡಿಕೆ ಹೆಚ್ಚಾಗುತ್ತೆ, ಹಾಗಾಗಿ ಎಲ್ಲರಿಗೂ ಒಳ್ಳೆಯ ಬೆಲ್ಲ ಉಪಯೋಗಕ್ಕೆ ಸಿಗುತ್ತೆ. ಈ ರೀತಿಯ ಒಂದು ಆಶಯದೊಂದಿಗೆ ಕಾರ್ಯಕ್ರಮ ಮುಗಿಸೋಣ. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ರಾಸಾಯನಿಕ ಮುಕ್ತ ಬೆಲ್ಲದ ಉತ್ಪಾದನೆಗೆ ಇರುವ ಅವಕಾಶಗಳನ್ನು ಕುರಿತು ಮಂಡ್ಯದ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರು ಹಾಗೂ ಬೆಲ್ಲದ ಪಾರ್ಕ್ನ ಮುಖ್ಯಸ್ಥರಾದ ಡಾಕ್ಟರ್ ಕೆ ವಿ ಕೇಶವಯ್ಯ ಅವರೊಂದಿಗಿನ ಸಂದರ್ಶನದ ಎರಡನೆಯ ಭಾಗವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎಸ್ ಸುಬ್ರಹ್ಮಣ್ಯ. ಇನ್ನು ನಮ್ಮ ನಾಳಿನ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಕೋಳಿ ಸಾಕಣೆ ಹಾಗೂ ಸಮಗ್ರ ಕೃಷಿಯ ಅನುಭವ ಕುರಿತು ಕೆಆರ್ ನಗರ ತಾಲೂಕು ಹೆಬ್ಬಾಳು ಹೋಬಳಿ ಹುರುಳಿ ಕಾಮನಹಳ್ಳಿ ಹಂತದಲ್ಲಿ ಕೃಷಿಯಲ್ಲಿ ನಿರತರಾಗಿರುವ ಎನ್ ಭಾಸ್ಕರ್ ಹಾಗೂ ಎನ್ ಜನಾರ್ದನ್ ಅವರೊಂದಿಗಿನ ಮಾತುಕತೆಯನ್ನು ಆಲಿಸಲಿದ್ದೀರಿ. ಆಗಸ್ಟ್ 15ರಿಂದ ರೈತ ಬಂಧು ಅಭಿಯಾನ. ಕೃಷಿ ತ್ಯಾಜ್ಯ ಬಳಸಿ ಕಡಿಮೆ ಖರ್ಚಿನಲ್ಲಿ ಎರೆಗೊಬ್ಬರ ತಯಾರಿಕೆಗೆ ನೆರವು. ಎರೆಹುಳು ಗೊಬ್ಬರದಿಂದ ಕೃಷಿಯಲ್ಲಿ ರಾಸಾಯನಿಕಗಳ ಬಳಕೆ ತಪ್ಪಿಸಬಹುದು. ಎರೆಹುಳು ತೊಟ್ಟಿ ನಿರ್ಮಿಸಲು 27,000 ರೂಪಾಯಿಗಳವರೆಗೆ ಸಹಾಯಧನ. ಎರೆಹುಳು ಗೊಬ್ಬರ ಬಳಸಿ ಮಣ್ಣಿನ ಫಲವತ್ತತೆ ಹೆಚ್ಚಿಸಿ ಅಧಿಕ ಇಳುವರಿ ಪಡೆಯಿರಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800-425-8666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ಈಗ ಕೇಳಿ ಜನಪದ ಗೀತೆಯನ್ನು. ರಂಗನೇ ರಂಗಾದಿ ರಂಗಯ್ಯ ರಂಗ ನಮ್ಮಯ್ಯನೇ ಜಂಬು ಜಾನಕಿ ರಮಣನೇ ಕೈಯಲ್ಲೊಸ್ತುರುವೆ ಕೈಯಲ್ಲೊಸ್ತುರುವೆ ಕೈಯಲ್ಲೊಸ್ತುರುವೆ ಕೈಯಲ್ಲೊಸ್ತುರುವೆ ಕೈಯಲ್ಲಿ ವಸ್ತುರುವೆ ರಂಗಯ್ಯ ಕಾವಿಯ ಜೋತುರುವೆ ಎಲ್ಲಿಗೋಗಿದ್ರಿ ನನ್ನ ಗುರುವೆ ಚಿನ್ನದ ಕರಿಯೇ ಭಿನ್ನ ಮಾಡಿಸುವೆ ವಿವಾಹ ಮಾಡಿಸುವೆ, ತಿನ್ನಹ ಮಾಡಿಸುವೆ, ತಿನ್ನಹ ಮಾಡಿಸುವೆ. ರಂಗೈ ಬರುತ್ತಾರೆಂದು ರಂಗಯ್ಯ ರಂಗೋಲೆ ಹಾಕಿದೆ, ರಂಗೈನ ಹಿಂದೆ ತುಳಸಮ್ಮ ಕೈಯಲ್ಲ ಸ್ತೂರವೇ, ರಂಗಯ್ಯನ ಹಿಂದೆ ರಂಗಯ್ಯ ತುಳಸಂ ಬರುತ್ತಾಳೆಂದು ಮಂಗಳಾರತಿ ಹಿಡದಿದ್ದೆ ಕೈಯಲ್ಲ ಸ್ತೂರುವೆ, ಮಂಗಳಾರತಿ ಹಿಡದು ರಂಗಯ್ಯ ಅಂಗೈನೊಂದಾವೆ, ಮುಂಗಯ್ಯ ಹವಳ ಸಿಡಿದಾವೆ ಕೈಯಲ್ಲ ಸ್ತೂರುವೆ, ಮುಂಗಯ್ಯನೇ ಹವಳ ರಂಗಯ್ಯ ಸಿಡಿದವ್ ರಂಗಯ್ಯನ ಮುಂದಕ್ಕೆ ಸಾಗಿ ಬರ ಹೇಳಿ ಕೈಯಲ್ಲ ಸ್ತೂರುವೆ, ಕೈಯಲ್ಲಿ ವಸ್ತುರುವೆ ರಂಗಯ್ಯ ಕಾವಿಯ ಚಾತುರುವೆ, ಎಲ್ಲಿ ಹೋಗಿದ್ರಿ ನನ್ನ ಗುರುವೆ, ಚಿನ್ನದ ಗರಿಯೇ ಭಿನ್ನಹ ಮಾಡಿಸುವೆ, ಭಿನ್ನಹ ಮಾಡಿಸುವೆ, ಭಿನ್ನಹ ಮಾಡಿಸು ರಂಗಯ್ಯನ ಗಿರಿಯಾಗೆ ರಂಗಯ್ಯ ಮಂಜು ಗೌದಾವಲ್ಲೆ, ಮಂಜಲ್ಲ ಕಾಣೆ ಮಳಿ ಮಾಡ ಕೈಯಲ್ಲ ಸ್ತೂರುವೆ, ಕೈಯಲ್ಲ ಸ್ತೂರುವೆ, ಮಂಜಲ್ಲನೇ ಕಾಣೆ ರಂಗಯ್ಯ ಮಡು ಮಡು ರಂಗಯ್ಯನ ಮಂಗಳಾರತಿ ಹೋಗೆ ಕಾಣೆ ಕೈಯಲ್ಲ ಸ್ತೂರುವೆ, ಕೈಯಲ್ಲ ಸ್ತೂರುವೆ, ರಂಗನೇ ರಂಗಾದಿ ರಂಗಯ್ಯ ರಂಗ ನಮ್ಮಯ್ಯನೇ, ಜಾನಕಿ ರಮಣನೆ ಕೈಯಲ್ಲ ಸ್ತೂರುವೆ, ಕೈಯಲ್ಲ ಸ್ತೂರುವೆ, ಕೈಯಲ್ಲಿ ವಸ್ತುರುವೆ ರಂಗಯ್ಯ ಕಾವಿಯ ಜೋತುರುವೆ, ಎಲ್ಲಿ ಹೋಗಿದ್ರಿ ನನ್ನ ಗುರುವೆ, ಚಿನ್ನದ ಕರಿಯೇ ಭಿನ್ನಹ ಮಾಡಿಸುವೆ, ಭಿನ್ನಹ ಮಾಡಿಸುವೆ, ಭಿನ್ನಹ ಮಾಡಿಸುವೆ. ಜನಪದ ಗೀತೆಯನ್ನು ಕೇಳಿದಿರಿ. ಕರೋನಾ ವೈರಸ್ ಕೆ ಖತರೆ ಸೆ ಬಚತೆ ಹುವೆ ಫಸಲ್ ಕಿ ಕಟಾಯಿ ಬಿಕ್ರಿ ಖರೀದ್ ನಯೀ ಫಸಲ್ ಕಿ ಜೊತಾಯಿ ಔರ್ ಬುವಾಯಿ ಸುರಕ್ಷಿತ ಹೋ ಸಕ್ತಿ ಹೈ ಅಗರ್ ಹಮ್ ಲಗಾತಾರ್ ಹಾಥೋ ಕೋ ಸಾಬುನ್ ಔರ್ ಸಾಫ್ ಪಾನಿ ಸೆ ನಿಯಮಿತ ಅಂತರಾಲ್ ಪರ್ ಧೋತೆ ರಹೆ. ನಾಕ್ ಮುಹ್ ಕೋ ಮಾಸ್ಕ್ ಗಮ್ಛೆ ಯಾ ಕಪಡೆ ಸೆ ಢಕ್ ಕರ್ ರಖೆ. ಆಂಖ್ ಕಾನ್ ನಾಕ್ ಮುಹ್ ನಾ ಛುವೆ. ಆಪಸ್ ಮೇ ದೋ ಗಜ್ ಕಿ ದೂರಿ ಬನಾಯೆ ರಖೆ. मास्क और दो गज की दूरी के मंत्र को अभी हमें छोड़ना नहीं है. फसलों की बुवाई एवं कटाई करते समय आपस में कम से कम दो गज की दूरी बनाए रखें. फसल की कटाई करने के बाद छोटे छोटे ढेरों में इकट्ठा करें. कृषि के औजारों की समय समय पर सफाई करें. एक दूसरे के साथ औजारों की अदला बदली न करें.